ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 6:51. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ನೆಲ ಜಲ ಅನಲ ನಿಲ ಆಗಸಗಳ ಚೈತನ್ಯವ ಹಿಡಿದು ಸೃಷ್ಟಿ ಚಕ್ರ ಸಾವಯವ ರಹಸ್ಯದ ಮಂತ್ರ ಸಿದ್ಧಿ ಪಡೆದು ಸಮಷ್ಟಿ ಸುಖಕ್ಕೆ ತಾ ಹಂಬಲಿಸುತ ಸಹಜೀವಿಯ ಸಖನಾಗಿ ಅನ್ನ ಯಜ್ಞ ಸಂಕಲ್ಪಿಸಿರುವವನೆ ನೇಗಿಲ ಯೋಗಿ ಅನ್ನ ಯಜ್ಞ ಸಂಕಲ್ಪಿಸಿರುವವನೆ ನೇಗಿಲ ಯೋಗಿ ವಿಷ ಗುಣಿಸದೆ ವಿಷ ಬಿತ್ತದೆ ವಸುದೇ ನಿರ್ವಿಷಮಯಗೊಳಿಸಿ ವೃಷ ಪಶುಗಳ ಶಿಶು ಸರ್ವ ಜನರ ಆರೋಗ್ಯಕ್ಕೆ ಸುದೆ ಹರಿಸಿ ವಶವಾಗದೆ ಬಳ ಸಂಚಿನ ಹೊಸ ಹೊಸ ತೆನ್ನುವ ವಂಚನೆಗೆ ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ ನೇಗಿಲ ಯೋಗಿ. ಕೃಷಿ ರಂಗ ಪ್ರಾಯೋಜಿತ ಕಾರ್ಯಕ್ರಮ ಕೇಳುತ್ತಿರುವಂತಹ ಎಲ್ಲಾ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ಇಂದಿನ ಕಿಸಾನ್ ವಾಣಿಯಲ್ಲಿ ತಾವು ಕೇಳಲಿದ್ದೀರಿ ಲಿಂಗಸ್ಕೂರು ತಾಲೂಕಿನ ಅಂದಿಹಾಳ ಗ್ರಾಮದ ದೊಡ್ಡನಗೌಡ ಅವರ ಕೃಷಿ ಅನುಭವಗಳು, ಪೇಟೆ ಧಾರಣೆ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು. ಇನ್ನು ಕೃಷಿ ರಂಗ ಕಾರ್ಯಕ್ರಮದಲ್ಲಿ ರಾಗಿ ಮತ್ತು ನವಣೆಯಿಂದ ಬೇಕರಿ ಪದಾರ್ಥಗಳ ತಯಾರಿಕೆ ಕುರಿತು ರಾಯಚೂರಿನ ಕೃಷಿ ವಿಜ್ಞಾನ ಕೇಂದ್ರದ ತಜ್ಞರಾದ ಡಾಕ್ಟರ್ ವೀಣಾ ಅವರೊಂದಿಗೆ ಸಂದರ್ಶನ. ಈಗ ಒಂದು ವಾಣಿಜ್ಯ ಪ್ರಕಟಣೆ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಾಂಧವರೇ, ಮೊದಲಿಗೆ ಕೇಳೋಣ ಲಿಂಗಸ್ಕೂರು ತಾಲೂಕಿನ ಅಂದಿಹಾಳ ಗ್ರಾಮದ ದೊಡ್ಡನಗೌಡ ಅವರ ಕೃಷಿ ಅನುಭವಗಳು. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರು ಇವತ್ತಿನ ನಮ್ಮ ಕಿಸಾನ್ ವಾಣಿ ಕಾರ್ಯಕ್ರಮದ ರೈತರು ದೊಡ್ಡನಗೌಡರು. ಇವರು ಮುದುಗಲು ಹೋಬಳಿಯ ಉಪ್ಪಹಾರ ನಂದಿಹಾಳ ಗ್ರಾಮದ ಪ್ರಗತಿಪರ ರೈತರು, ದೊಡ್ಡ ರೈತರು. ಸುಮಾರು ವರ್ಷಗಳಿಂದ ಒಕ್ಕಲತನವನ್ನು ಮಾಡ್ಕೊಂಡು ಬಂದಿದ್ದಾರೆ. ಸಾಕಷ್ಟು ಕೃಷಿ ಅನುಭವಗಳಿದ್ದಾವೆ. ವೈವಿಧ್ಯಮಯ ಬೆಳೆಗಳನ್ನು ಹಾಕ್ಕೊಂಡು ನೆಮ್ಮದಿಯ ಬದುಕನ್ನು ಕೃಷಿಯಲ್ಲಿ ಕಂಡಿದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ದೊಡ್ಡನಗೌಡ ಅವರ ಕೃಷಿ ಅನುಭವಗಳನ್ನು ನಮ್ಮ ರೈತ ಬಾಂಧವರ ಜೊತೆ ಹಂಚಿಕೊಳ್ಳೋಣ. ದೊಡ್ಡನಗೌಡರೇ, ತಮ್ಮ ವಿದ್ಯಾಭ್ಯಾಸ ಎಷ್ಟಾಗಿದೆ? ನಮ್ಮದು SSLC ಆಗಿದೆ. SSLC ಆದಮೇಲೆ ಮುಂದೆ ನಿಮ್ಮ ಶಿಕ್ಷಣ ಯಾಕೆ ಮುಂದುವರಿಲಿಲ್ಲ? ನಮ್ಮ ಫಾದರು ಆವತ್ತಿನಾಗೆ ತಿರ್ಕೊಂಡ್ರಿ, ಹಿಂಗಾಗಿ ನಮ್ಮದು ಕುಂಠಿತ ಆಯಿತು ಸ್ಕೂಲ್ ಬಗ್ಗೆ. ಮತ್ತು ಆಮೇಲೆ ನಾವು ಹೊಲದ ಕಡೆ ಇಚ್ಛೆ ಪಟ್ಟಿವಿ. ನಾನು ಟ್ಯಾಕ್ಟ್ರ್ ಇದೆ, 60 ಎಕರೆ 70 ಎಕರೆ ಭೂಮಿ ಇದೆ, ಮೊಸರು ಇದೆ, ಎರೆನೂ ಇದೆ. ನಾವು ರೇಷ್ಮೆ, ತೊಗರಿ, ಸಜ್ಜೆ, ಜೋಳ, ಗೋಧಿ, ಹೆಸರು, ಹತ್ತಿ, ನೆಲ್ಲು ಒಂದು ಬಿಟ್ಟು ಪ್ರತಿಯೊಂದು ಬೆಳೆಯುತ್ತೇವೆ ನಾವು. ಈಗ 40 ವರ್ಷಗಳ ಹಿಂದೆ ಹಾಕಿಸಿದಂಥ ಬೋರು ಈಗಲೂ ಕೂಡ ನೀರು ಬರ್ತಾ ಇದೆಯಾ? ಸುಮಾರು 4 ವರ್ಷದಿಂದ ಮಳೆ ಹೋದ ಕಾರಣ ಹೋಗಿತ್ತು. ಮತ್ತೆ ಈಗ ಏನಿದೆ, ನೀರು 2.5 ಇಂಚ್ ನೀರಿದೆ ನಮ್ಮದು. 2 ಬೋರ್ವೆಲ್ ಇದೆ. ಸುಮಾರು 10 ಎಕರೆ ಭೂಮಿ ನೀರು ಹಾಕ್ತೀವಿ ನಾವು ಸರ್. ಹೇಗೆ ಅನಿಸುತ್ತೆ, ನೀರಾವರಿ ಪ್ರದೇಶದಲ್ಲಿ ಮತ್ತೆ ಖುಷ್ಕಿಯಲ್ಲಿ ನೀವು ಬೆಳೆಗಳನ್ನು ಬೆಳೀತಿದ್ದೀರಿ, ಯಾವುದು ಲಾಭ ಅನಿಸುತ್ತೆ ಖರ್ಚು ಆದಾಯ ಇವುಗಳೆಲ್ಲ ನೋಡಿದಾಗ? ಈ ತೋಟ ಅಂದ್ರೆ ಒಂದು ಸ್ವಲ್ಪ ಜಾಸ್ತಿ ಕಸ ಆಳುಗಳು ಜಾಸ್ತಿ ಹೋಗ್ತಾವ. ಎರಿ ಭೂಮಿಗೆ ಅಂದ್ರೆ ಏನಿಲ್ಲ, ಒಂದು ಸ್ವಲ್ಪ ಖರ್ಚು ಕಮ್ಮಿ, ಲಾಭ ಜಾಸ್ತಿ ಆಗುತ್ತೆ. ಅದಕ್ಕೆ ತೊಗರಿ ಇಳುವರಿನೂ ಚೆನ್ನಾಗಿ ಬರ್ತದೆ ನಮ್ಮಲ್ಲಿ. ಸಜ್ಜಿ ಇನ್ನಿತರ ಅಷ್ಟು ಬೆಳೆಗಳು ಒಬ್ರಿಕಿನೋ ಒಬ್ರು ರೈತರು ಇವಾಗ ಏನಾಗೈತೆ ಅಂದ್ರೆ ಮೊದಲೇ ಎತ್ತಲೆ ಮಾಡ್ಬೇಕಾಕಿತ್ತು, ಹಿಂಗಾಗಿ ಒಂದು ಸ್ವಲ್ಪ ರೈತರಿಗೆ ತೊಂದರೆ ಆಗ್ತಿತ್ತು. ಇವಾಗೇನಿಲ್ಲ, ಟ್ಯಾಕ್ಟ್ರಿ ಪ್ರತಿಯೊಂದು ಸಾಮಾನು ಸಿಗ್ತಾ ಇರ್ತಾವಲ್ಲ. ಈಗ ಬೇರೆ ಗನ್ ಪಂಪ್ ಆಯಿತು, ಈಗೆಲ್ಲ ಮೊದಲೆಲ್ಲ ಹ್ಯಾಂಡ್ ಪಂಪ್ಲಿ ಹೊಡಿತಿದ್ರು, ಇವಾಗೆಲ್ಲ ಸ್ಪೇರ್ ಬಂದದ್ದು. ಈ ಮತ್ತು ಅದು ಅಲ್ಲದ ಮತ್ತು ಎಣ್ಣೆ ಟ್ಯಾಕ್ಟ್ರಿಗೆ ಕೂಡಿಸಿಬಿಟ್ಟಾರೆ. ಪ್ರತಿಯೊಂದು ರೈತರಿಗೆ ವಿಜ್ಞಾನಿಗಳು ಎಷ್ಟು ಹೆಚ್ಚು, ನಮ್ಮ ರೈತರೂ ಅದೇ ಥರ ವಿಜ್ಞಾನಿಗಳು ಆಗಿಬಿಟ್ಟಾರೆ ಇವಾಗ. ಅಂದರೆ ಯಂತ್ರೋಪಕರಣಗಳಾಗಿರ್ಬೋದು, ಸಿಂಪರಣ ವಿಧಾನಗಳಾಗಿರ್ಬೋದು, ಸಾಕಷ್ಟು ಯಾಂತ್ರೀಕರಣ ಆಗಿದೆ. ಆಗಿದೆ ಸರ್. ಮೊದಲಿಗೆ ಇವಾಗ ಅಂದ್ರೆ ಮೊದಲೆಲ್ಲ ಒಬ್ಬರನ್ನ ಕೇಳಿ ಮಾಡ್ಬೇಕಾಕಿತ್ತು, ಇವಾಗೆಲ್ಲ ಏನಿಲ್ಲ, ಮನೆಗೂ ಪ್ರತಿಯೊಬ್ಬರು ಒಬ್ಬರು ಎಲ್ಲರೂ ಡೆವಲಪ್ ಆಗಿದ್ದಾರೆ. ಅಂತಂದ್ರೆ ಈಗ ಮೊದಲು ಒಂದು ಎಕರೆ ಎರಡು ಎಕರೆ ಎಣ್ಣೆ ಹೊಡಿತಪ್ಪ ಅಂತಂದ್ರೆ ಭಾಳ ಅನಿಸಿತ್ತು, ಈಗ ಒಂದು 8 ಎಕರೆ ಟ್ರ್ಯಾಕ್ಟರ್ ಸ್ಪ್ರೇ ಮಾಡಿಬಿಟ್ರಪ್ಪ ಅಂತಂದ್ರೆ ಒಂದು ದಿನಕ್ಕೆ ಮುಗಿಸಿ ಬಂದ್ಬಿಡ್ತಾರೆ. ಹಾಂ, ಮೊದಲೆಲ್ಲ ಒಂದು ಎಕರೆ ಹೊಡಿಬೇಕಾದ್ರೆ ಸಂಜೆ ತನಕ ಆಗ್ತಿತ್ತು. ಒಂದು ಎಕರೆ ಹೊಡಿಬೇಕಾದ್ರೆ ಎರಡು ಕೂಲಿಯಾಳು ತೊಗೊಂಡು ಹೋಗಿ ಸಂಜೆ ತನ ಕೈಲೇ ಹೊಡಿಬೇಕು ಪಂಪು. ಆಮೇಲೆ ಏನೈತಿ, ಇವಾಗ ಏನಿಲ್ಲ, ಒಂದು ಸುಮಾರು ಒಂದು 10-15 ಎಕರೆ ಬೆಳಗ್ಗೆ ಹೋಗಿ ಒಂದು 10 ಗಂಟೆ ಮಟ 11 ಗಂಟೆ ಮಟ ಮುಗಿಸ್ಕೊಂಡು ಬಂದ್ಬಿಡ್ತಾರೆ ಸರ್. ಈಗ ಸದ್ಯ ಏನು ಹಾಕ್ಕೊಂಡ್ರಿ, ನಿಮ್ಮ ಸಾಕಷ್ಟು ಭೂಮಿ ಇದೆ, ಕೃಷಿಯಲ್ಲಿ ಏನಿದೆ, ಒಣಬೇಸಾಯದಲ್ಲಿ ಎಷ್ಟಿದೆ, ಮತ್ತು ತೋಟಗಾರಿಕೆಯಲ್ಲಿ ಅಂತಂದರೆ ನೀರಿನ ನೀರಾವರಿ ಪ್ರದೇಶದಲ್ಲಿ ಏನೇನು ಬೆಳೆಗಳನ್ನು ಹಾಕ್ಕೊಂಡಿದೆ? ನೀರಾವರಿಗೆ ರೇಷ್ಮೆ ಇದೆ, ತೊಗರಿ ಹಾಕಿದ್ದೇವೆ, ಸೂರ್ಯಕಾಂತಿ ಹಾಕಿದ್ದೇವೆ, ಸಜ್ಜೆ ಹಾಕಿದ್ದೇವೆ, ಹೆಸರನ್ನು ಹಾಕಿದ್ದೇವೆ. ಇಷ್ಟೆಲ್ಲ ನಾವು ಈ ಸದ್ಯ ಬೆಳೆದ ಬೆಳೆಗಳು. ಈಗ ಉಪ್ಪಾರನಂದಿಹಾಳು, ಆಮದಿಹಾಳು ಈ ಭಾಗದಲ್ಲಿ ಮುಂಗಾರು ಬೇಗ ಆರಂಭ ಆಯಿತು, ಮಳೆ ಸ್ವಲ್ಪ ಜಲ್ದಿ ಬಂತು, ರೈತರೆಲ್ಲ ಬಿತ್ತನೆ ಮಾಡಿದ್ದಾರೆ. May 17-16 ಮಳೆ ಬಂತು, ಬಿತ್ತಿಗೆ ಮಾಡಿದ್ದೇವೆ. ಸೂರ್ಯಕಾಂತಿ ಸುಮಾರು ಒಂದು 99% ಸೂರ್ಯಪಾನ ಹಾಕಿದ್ದಾರೆ, ತೊಗರಿನ ಹಾಕಿದ್ದಾರೆ. ಅಂದ್ರೆ ಸೂರ್ಯಪಾನ ಮಳೆ ಬಂದು ಸ್ವಲ್ಪ ಪ್ರಮಾಣದಲ್ಲಿದ್ದ ಮಳೆ ಬಂದಕ್ಕೆ ಸ್ವಲ್ಪ ಕುಂಠಿತಗೊಂಡ್ರು ಬೀಜ. ಈಗ ಲಿಂಗಸೂರು ಭಾಗದಲ್ಲಿ ಸಾಕಷ್ಟು ರೈತರು ಈ ಸಲ ಸೂರ್ಯಪಾನ ಬೆಳೆಗೆ ಹೋಗಿದ್ದಾರೆ. ಬಿತ್ತನೆ ಬೀಜ ರೈತರಿಗೆ ಎಲ್ಲರಿಗೂ ಸಕಾಲಕ್ಕೆ ಸಿಗ್ತಾ, ರೇಟು ಹೆಚ್ಚಾಯಿತು, ಅಲ್ಲಲ್ಲಿಗೆ ಸುದ್ದಿಗಳು ಕೇಳಬಂದು. ಸುಮಾರು 3,200 ರೂಪಾಯಿಗೆ ಒಂದು ಪ್ಯಾಕೆಟು, 3,500 ರೂಪಾಯಿಗೆ ಒಂದು ಪ್ಯಾಕೆಟು ನಮಗೆ ಲೇಟಾಗಿ ಸಿಕ್ತು. ಏನು ಸರ್, ಆ ಒಂದು ಬೀಜ ಹೆಂಗಿದ್ವು ಅಂದ್ರೆ ಒಂದು ಸುಮಾರು ಮೊಳಕೆ ಹೊಡಿಯೋಕೆ ಸೂರ್ಯಪಾನ 9-10 ದಿವಸ ಬೇಕು, ಅಂಥದ್ದು 12-15 ದಿವಸ ಮಟ್ಟ ತೊಗೊಂಡೈತೆ ಸರ್ ಈ ಸಲ. ಹಿಂಗಾಗಿ ರೈತರಿಗೆ ಒಂದು ದೊಡ್ಡ ಒಂದು ಇದು ಅದು, ಯಾಕಂದ್ರೆ ಸಮಸ್ಯೆಗಳು. ಯಾಕಂದ್ರೆ ಹಂಗತೆ ಆಯ್ತು ಅಂದ್ರೆ ರೈತರು ಇವತ್ತು ಒಂದು 3,200 ರೂಪಾಯಿ ಕೊಟ್ಟು ಬೀಜ ತೊಗೋಬೇಕು, ಹೋಯ್ತು ಟ್ಯಾಕ್ಟ್ರಿಗೆ ಒಂದು 4 ಎಕರೆ ಬಿತ್ತಕ 2,800, ಒಂದು 4 ಎಕರೆಕ ಎಷ್ಟು ಜಮಾ ಮಾಡಿ ರೈತರು ಹಾಕಿದ ಹೊತ್ನಾಗ ಅದೆಲ್ಲ ಬೆಳೆ ಗಿಳಿ ಚೆನ್ನಾಗಿ ಬಂತು. ಅದೇ ರೈತರು ಬೆಳೆ ಒಂದು ಸ್ವಲ್ಪ ಕುಂಠಿತ ಆಯ್ತಂದ್ರೆ ಭಾಳ ಸಮಸ್ಯೆ ಆಗುತ್ತೆ ಸರ್. ಈಗ ಸೂರ್ಯಪಾನ ಬೀಜ ಬಂದ್ಬಿಟ್ಟು ಮಿಕ್ಕಿದ್ದೆಲ್ಲ ಬೀಜಗಳು ರೈತ ಬಾಂಧವರಿಗೆ ಟೈಮಿಂಗ್ ಸರಿಯಾಗಿ ಸಿಕ್ತು. ಟೈಮಿಂಗ್ ಸಿಕ್ತು ಸರ್, ಆದರೆ ರೇಟು ಒಂದು ಸ್ವಲ್ಪ ದುಬಾರಿ ಆಯಿತು. ಈಗ ಯಾವ ಹಂತದಲ್ಲಿದೆ ನಿಮ್ಮ ಭಾಗದಲ್ಲಿ ಬೆಳೆಗಳು, ನಿಮ್ಮತೆ ನಿಮ್ಮದು? ನಮ್ಮದು ಚೆನ್ನಾಗಿದೆ ಸರ್. ಈಗ ಅದು ಒಂದು ಸ್ವಲ್ಪ ಸೂರ್ಯಕಾಂತಿಗೆ ಒಂದು ಸುಮಾರು ಒಂದು ತಿಂಗಳು 20-25 ದಿವಸದ ಬೆಳೆ ಆಗಿದೆ ಈಗ. ಅದಕ್ಕೆ ಒಂದು ಸ್ವಲ್ಪ ಹುಳ ಕಾಣಿಸಕತ್ತವ್ರು ಈಗಾಗಲೇ. ನಾವು ರೈತ ಸಂಪರ್ಕ ಕೇಂದ್ರಕ್ಕೆ ಬಂದು ನಾವು ಅದನ್ನ ಎಣ್ಣೆ ತಗೊಂಡು ಹೋಗ್ಲಿಕ್ಕೆ ಬಂದಿದ್ದು ಸರ್. ಯಾವ ಹೋಬಳಿಗೆ ಬರ್ತದೆ ನಿಮ್ಗೆ ಇಲ್ಲೆಲ್ಲ, ಮತ್ತೆ ಮೊದಲಿಗೆ ಬಂದಿರಿ ನೀವು, ಏನೇನು ಪರಿಕರಗಳು ಇಲ್ಲಿ ನಿಮ್ಗೆ ಸಿಗ್ತವೆ? ಸರ್, ನಮ್ದು ಲಿಂಗಸೂರು ತಾಲೂಕು ಆಮದಳ್ಳಿಂದ ಬಂದಿದ್ದೇವೆ ನಾವು, ಮುದ್ಗಲ್ ಹೋಬಳಿ ನಮ್ಮದು. ಈ ಒಂದು ರೈತ ಸಂಪರ್ಕ ಕೇಂದ್ರದಲ್ಲಿ ಬೀಜ ಆಗ್ಬೋದು, ಈ ಕಡೆ ಗೊಬ್ಬರ, ಸಜ್ಜಿ ಬೀಜ, ತೊಗರಿ ಬೀಜ ಪ್ರತಿಯೊಂದು ನಮ್ಮಲ್ಲಿ ರೈತ ಸಂಪರ್ಕ ಬಂದು ಕೇಳಿ ನಾವು ಯಾವ ಟೈಮ್ ಏನು ಮಾಡ್ಬೇಕು ಅನ್ನೋದು ಅವ್ರು ಸರ್ನ ಕೇಳಿ ವಾರದಾಗ ಒಂದ್ಸಲ ಎರಡು ಸಲ ನಾವು ರೈತ ಸಂಪರ್ಕ ಕೇಂದ್ರಕ್ಕೆ ಬಂದೇ ಇರ್ತೀವಿ ಸರ್. ಕೇಂದ್ರದವ್ರು ಏನು ಹೇಳ್ತಾರ ಆ ಒಂದು ಮಾರ್ಗದರ್ಶನದಲ್ಲಿ ನಾವು ಹೋಗ್ತಾ ಇದ್ದೀವಿ ಸರ್. ಇಲ್ಲಿ ರೈತ ಸಂಪರ್ಕ ಕೇಂದ್ರಕ್ಕೆ ಬಂದು ಏನೇನು ಸೌಲಭ್ಯಗಳನ್ನು ಪಡ್ಕೊಂಡ್ರಿ? ಈಗ ಯಂತ್ರೋಪಕರಣಗಳಾಗಿರ್ಬೋದು, ಈಗ ಬಿತ್ತನೆ ಬೀಜಗಳಾಗಿರ್ಬೋದು, ಸಸ್ಯ ಸಂರಕ್ಷಣೆ ಔಷಧಿಗಳಾಗಿರ್ಬೋದು, ಏನೇನು ಸೌಲಭ್ಯಗಳು ಇಲ್ಲಿ ತಮಗೆ ದೊರೆತಿದೆ? ಸರ್, ನಮಗೆ ಮೊದಲೆಲ್ಲ ತಾಡ್ಪಾಲು ಅಂತ ತಗೊಂತಿದ್ರಿ 8 ವರ್ಷದಿಂದ ತಾಡ್ಪಾಲು, ಇವು ಎಲ್ಲ ನಮ್ಗೆ ಸಜ್ಜಿ ಬೀಜ ಅವನ್ನೆಲ್ಲ ಇದನ್ನ ಮಾಡ್ತಿದ್ವಿ. ಗನ್ ಪಂಪು ಕೊಟ್ಟಿದ್ದಾರೆ. ಮೊನ್ನೆ ಈ ರೇಷ್ಮೆ ಹೊಡೆಯೋಕೆ ಬೇವಿನೆಣ್ಣೆ ಪ್ರತಿಯೊಂದು ಅದು ಇದನ್ನು ಕೇಳಿ ನಾವು ತಗೊಂಡು ಹೋಗ್ತೀವಿ ರೀ. ಯಾಕಂದ್ರೆ ಮುದ್ಗಲ್ ಅಂದ್ರೆ ಹೋಬಳಿ ದೊಡ್ಡದು ಸರ್. ಈ ರೈತರು ಸಿಕ್ಕಾಪಟ್ಟಿ ಭಾಳ ಮಂದಿ ನಮ್ಮ ರೈತರು ಕಾಂಪಿಟೇಷನ್ ಐತಿ ಇದಕ್ಕೆ. ಯಾಕಂದ್ರೆ ಒಂದೊಂದ್ಸಲ ಸ್ಟಾಕ್ ಬಂದಿರ್ತೀರಿ, ಒಂದೊಂದ್ಸಲ ಸ್ಟಾಕ್ ಇರಂಗಿಲ್ಲ. ಸ್ಟಾಕ್ ಬಂದತ್ನಾಗ ಎಲ್ಲರಿಗೂ ಒಂದೊಂದು ಸ್ವಲ್ಪರ ಮುಟ್ಟಬೇಕಂತಂದು ಪ್ರತಿಯೊಬ್ಬರು ರೈತರಿಗೂ ಮುಟ್ಸಿರ್ತಾರೆ. ಆಮೇಲೆ ಒಂದು ಸ್ವಲ್ಪ ಸ್ಟಾಕ್ ಕಮ್ಮಿ ಬಂದತ್ನಾಗ ಒಂದು ಎರಡು ಮೂರು ದಿವಸ ಬಿಟ್ಟು ತರಿಸ್ತೀವಿ ಅಂತ ಹೇಳ್ತಾರೆ. ಮತ್ತೇನಿಲ್ಲ ಸರ್. ಈಗ ಗೌಡ್ರ ತಾವು ಹೇಳಿದ್ರಿ, ಈಗ ಕೃಷಿನೂ ಇದೆ, ನೀರಾವರಿನೂ ಇದೆ, ಸದ್ಯದಲ್ಲಿ ಸೂರ್ಯಪಾನ ಇದೆ, ಸಜ್ಜೆ ಇದೆ, ತೊಗರಿನೂ ಬೆಳೆ ಹಾಕಿದೀವಿ ಅಂತ ಹೇಳಿದ್ರಿ. ಜೊತೆಗೆ ರೇಷ್ಮೆ ಬೆಳೆಯನ್ನು ಕೂಡ ತಮ್ಮದು ಇದುವಂಥ ಒಂದು ವಿಚಾರವನ್ನು ನಮ್ಮ ಜೊತೆ ಹಂಚಿಕೊಂಡ್ರಿ. ಎಷ್ಟು ವರ್ಷಗಳ ಅನುಭವ ಇದೆ ಈ ರೇಷ್ಮೆ ಕೃಷಿಯಲ್ಲಿ ತಮಗೆ? ಸರ್, ನಾನು ರೇಷ್ಮೆ ಹಾಕಿ 8 ವರ್ಷ ಆಯಿತು. 8 ವರ್ಷದಲ್ಲಿ ನಾನು ಫಸ್ಟ್ ಆಮದಳ ಶಿವರದಲ್ಲಿ ರೇಷ್ಮೆ ಮಾಡಿದ್ದೆ. ಅಲ್ಲಿ ನಾನು ಸಣ್ಣದೊಂದು ಗುಡಿಸಲು 50-60 ಫೀಟಿಂದು ಒಂದು ಗುಡಿಸಲು ಹಾಕಿದ್ದೆ. ಅಲ್ಲಿ ಏನಾಯ್ತಂದ್ರೆ ಗಾಳಿ ಬಿಟ್ಟ ಕಾರಣಕ್ಕೆ 1 ವರ್ಷ ಮಾಡಿದೆ. 1 ವರ್ಷದಲ್ಲಿ ಒಂದು 4 ಅಥವಾ 5 ಬೆಳೆ ತೆಗೆದಿದ್ದೆ. ಅಟತಿ ನಾನು ಗಾಳಿ ಬಿಟ್ಟ ಕಾರಣಕ್ಕೆ ಶೆಡ್ ಬಿತ್ತು. ಶೆಡ್ ಬಿದ್ದಕ ನಾನು ಒಂದು ಸ್ವಲ್ಪ ನೀರಿನ ಅಭಾವನೂ ಆಯ್ತು 1 ವರ್ಷ. ಹಿಂಗಾಗಿ ನನಗೆ ಮನೆಯಲ್ಲಿ ಯಾಕಪ್ಪ ಅದನ್ನ ರೇಷ್ಮೆ ಹಚ್ಚತಿ, ಅದು ಆಡು ಕುರಿ ಬೇಸಿಗೆ ಕಾಲಕ್ಕೆ ಹಂಗೆ ಬಿಟ್ಬಿಡ್ತಾರ, ಬೇಡ ಅಂತಂದು ನಮ್ಮ ಮನೆಯಾಗ ಒಂದು ಸ್ವಲ್ಪ ಹೇಳಿದ್ಕೆ ರಿಟರ್ನ್ ಶೆಡ್ ಬಿದ್ದಕ್ಕೆ ಒಳ್ಳೆ ನಾನು ಶೆಡ್ ಕಟ್ಸೋದಾಗಲಿಲ್ಲ ರೀ. ಮಳೆ 1 ವರ್ಷ ಮತ್ತೆ ಉಪ್ಪರ್ ನಂದಳದಾಗ ಹೋಗಿ ಮತ್ತೆ ಅಲ್ಲಿ ಪುನಃ ಒಂದು 7-8 ಲಕ್ಷ ರೂಪಾಯಿ ಖರ್ಚು ಮಾಡಿ ನಾ ಶೆಡ್ ಹಾಕಿ ನಿರ್ಮಾಣ ಮಾಡ್ಕೊಂಡು ಇವಾಗ 4 ವರ್ಷ ಆಯ್ತು ಸರ್. ನಾನು ಮತ್ತೆ ತಿರ್ಗಾ ರೇಷ್ಮೆ ಒಂದು 15 ನಾನು ಈ ಕಡೆ ಒಣ ಬೇಸಾಯ ಮಾಡ್ತಿದ್ದೀನಿ, ತೋಟನೂ ಮಾಡ್ತಿದ್ದೀನಿ. ಅಷ್ಟು ಒಂದು ನನಗೆ ಒಂದು 3-4 ಮಂದಿ ನನಗೆ ನಮಗೆ ಲೇಬರ್ಸ್ ಕಂಟಿನ್ಯೂ ಇದ್ದಕ್ಕೆ ನಮಗೆ ದೊಡ್ಡ ಒಂದು ಅನುಕೂಲ ಐತೆ. ಎಷ್ಟು ಎಕರೆಯಲ್ಲಿ ರೇಷ್ಮೆ ಹಾಕೊಂಡಿದ್ದೀರಿ? ನಾ 3 ಎಕರೆ ರೇಷ್ಮೆ ಮಾಡಿದ್ದೇನೆ ಸರ್. 3 ಎಕರೆದಲ್ಲಿ ವರ್ಷಕ್ಕೆ 1-8 ಬೆಳೆ ತೆಗಿತೇನೆ ಸರ್. ಈಗ ರೇಟು ಚಲೋತ್ತಂಗೆ ಸಿಕ್ಕಿದೆ, ಉತ್ತಮ. ರೇಷ್ಮೆ ಬೆಳೆಗಾರರು ಬಹಳಷ್ಟು ಖುಷಿಯಲ್ಲಿದ್ದಾರೆ. ಏನು ಈ 2 ವರ್ಷ ಕರೋನಾ ಬಂತು, ನಿಮ್ಗೇನು ರೇಷ್ಮೆಯಲ್ಲಿ ರೇಟ್ ಸಿಕ್ತು? ಆ 1 ವರ್ಷ ನಮ್ಗೆ ರೇಟ್ ಅಂದ್ರೆ 750 650 650 1 ವರ್ಷ ಪೂರ್ತಿ. ಈ ವರ್ಷ ಮಾತ್ರ ಪೂರ್ತಿ ತೆಗೆದಿದ್ದೇವೆ. 7 ಬೆಳೆ ಅಷ್ಟೇ ಆಗಿದ್ದೇವೆ ಸರ್. ಈ ಸಲ 8 ಬೆಳೆ ತೆಗಿತೀವಿ ಸರ್. 1 ಶಿಫ್ಟಿಗೆ 2 ಶಿಫ್ಟ್ ಇದೆ ಅಲ್ಲ, 16 ಬೆಳೆ ತೆಗಿತೀವಿ ಸರ್ ನಾವು ರೇಷ್ಮೆ ಬೆಳೆ. ಏನು ರೇಷ್ಮೆಗೆ ಸಾಲಿನ ಸಾಲಿಗೆ ಗಿಡದಿಂದ ಗಿಡಕ್ಕೆ ಯಾವ ತಳಿಯನ್ನು ಹಾಕೊಂಡಿ ರೇಷ್ಮೆಲಿ? ನಾವು ರೇಷ್ಮೆ ತಳಿಯೇ ಒಂದು 3.5 ಫೀಟಿಗೆ ಒಂದು ಸಸಿ ರೀ. ಒಂದು ಸುಮಾರು 1 ಎಕರೆಗೆ ಒಂದು 5,500 ಸಸಿ ಕೂಡಿದ್ದಾವೆ ಅವಾಗ. ಈಗ ಏನಿಲ್ಲ, 4-4 ಮಾಡಂತ ಹೇಳ್ತಾರೆ ರೇಷ್ಮೆ ಇಲಾಖೆಯವರು. ನಾವು ಆ ಥರ ನಿನ್ನ 2 ಎಕರೆ ಮಾಡ್ಲಿಕ್ಕಂತಂದು ಈ ವರ್ಷ ರೆಡಿ ಆಗಿದೆ ನೋಡ್ರಿ. ಈಗ ರೇಷ್ಮೆಗೆ ಏನು ಹರಿ ನೀರು ಬಿಡ್ತಿರೋ ಅಥವಾ ಏನು ಹನಿ ನೀರು ಬಿಡ್ತಿರೋ ಡ್ರಿಪ್ ಮಾಡ್ಕೊಂಡ್ರೆ ಹೇಗೆ? ಇಲ್ಲ, ನಾನು ನಮ್ಮ ನೀರು ಚೆನ್ನಾಗಿದೆ ಸರ್, ಹರಿ ನೀರ ಬಿಡ್ತೀವಿ ಸರ್. ಈಗ ಹರಿ ನೀರು ಬಿಟ್ಟರೆ ಕಸಗಳು ಜಾಸ್ತಿ ಆಗ್ತವೆ, ಹನಿ ನೀರಾವರಿ ಮಾಡಿದರೆ ಸ್ವಲ್ಪ ಪೋಷಕಾಂಶಗಳು ಡ್ರಿಪ್ ಮೂಲಕ ಫರ್ಟಿಲೈಸರ್ ಹಾಕ್ಬೋದು ಅಂತ ಹೇಳ್ತಾರೆ ಸರ್. ಹಾಕ್ಬೋದು ನನಗೆ, ಯಾಕಂದರೆ ನನಗೆ ಬೇಕಾದಂಥ ನೀರು ಸಿಕ್ಕಿದೆ. ಬೇಕಾದಂಥ ಕುರಿ ಗೊಬ್ಬರ, ಎತ್ತಿನ ಗೊಬ್ಬರ, ಆಕಳ ಇವೆಲ್ಲ ನಮಗೆ ಇದ್ದ ಕಾರಣ ನಾವು ಅದು ಡ್ರಿಪ್ ಮಾಡಿಲ್ಲ ಸರ್. ಡ್ರಿಪ್ ಮಾಡ್ಬೇಕು ಸರ್. ನಾವು ಮುಂದೆ ಈ 1-2 ಎಕರೆ ಹಚ್ಕೊಂಡಿಂದ ನಮಗೆ ಏರಿಯಾ ಭಾಳ ಆಗುತ್ತಲ್ಲ, 5 ಎಕರೆ ಆಗುತ್ತೆ ರೇಷ್ಮೆ ಬೆಳೆ. ಆವತ್ತಿನಾಗ ನಾವು ಡ್ರಿಪ್ ಮಾಡ್ಬೇಕಂತ ಬಿಟ್ಟಿದ್ದೆ ಸರ್. ಹೆಂಗನ್ಸಿದ್ರಿ ಗೌಡ್ರೆ, ಸುಮಾರು ವರ್ಷಗಳಿಂದ ತಾವು SLC ಮುಗಿಸ್ಮೇಲೆ ನಿಮ್ಮ ಹಿರಿಯರ ಭೂಮಿಯನ್ನು ನೀವೇ ಲೀಸಿಕೊಳ್ಳಾರ್ದಂಗೆ ಸ್ವಂತ ಬುದ್ಧಿವಂತಿಕೆಯಿಂದ ಇಲಾಖೆಗಳ ಒಂದು ಸಹಕಾರದೊಂದಿಗೆ ಮಾಡ್ಕೊಂತ ಬಂದ್ರಿ. ಈಗ ನಿಮ್ಮ ತಂದೆಯವರ ಒಕ್ಕಲ್ತನಕ್ಕೂ ನಿಮ್ಮ ಕೈ ಮೇಲೆ ಬಂದಂತಹ ಒಕ್ಕಲ್ತನಕ್ಕೂ ನೋಡಿದಾಗ ಏನು ಇಳುವರಿ, ಲಾಭ, ನಷ್ಟ ಹೇಗೆ ಅನ್ಸುತ್ತೆ? ಮೊದಲೇ ಹೇಳ್ತೀನಿ, ನಾನೇ ನೋಡಿದ್ದೇನೆ ನಮ್ಮ ಅಪ್ಪರು ಬೆಳೆ ಹೊತ್ತಿನಾಗ. ಅವಾಗ ಒಂದು ಸುಮಾರು 10-12 ಎಕರೆಗೆ ಒಂದು 4 ಚೀಲ ಸಜ್ಜಿ ತಗೊಂಡೋಗಿಲ್ಲ. ಅವಾಗ 4 ಚೀಲ 5 ಚೀಲ ಸಜ್ಜಿ ತಗೊಂಡೋಗಿಲ್ಲ. ನನ್ನ ಕೈಯಾರೆ ಮಾಡಿದ್ದು ಸುಮಾರು ಒಂದು ನಂದೇವ ಆದಂಥ ಹೊಲ ಒಂದು 16 ಎಕರೆ ಒಂದು ಸೈಡ್ ಐತಿ. ಆ ಹೊಲದಲ್ಲಿ ಒಂದು ಸುಮಾರು ಹಬ್ಬಬ್ಬ ಅಂದರೆ ಒಂದು 8 ವರ್ಷದ ಹಿಂದಗಡೆನ ಒಂದು 50 ಚೀಲ ತಂದಿದ್ದೆ ಆ ಹೊಲದಲ್ಲಿ ಸೂರ್ಯಕಾಂತಿ ಅಂಥದ್ದು ಒಳ್ಳೆ ನಾನು ನೋಡಿಲ್ಲ. ಇವಾಗ ಏನೈತೆ, ನನಗೆಲ್ಲ ಟ್ಯಾಕ್ಟ್ರಿ ಇದ್ದಕ್ಕೆ ಇವಾಗ ಏನೈತೆ, ಸುಮಾರು ಒಂದು 5 ಎಕರೆ ಭೂಮಿಯಲ್ಲಿ 40 ಚೀಲದಷ್ಟು ತೊಗರಿ ಬೆಳೆದಿದ್ದೇನೆ ನನ್ನ ಮನೆ. ಈ ಸಲ ಅದಕ್ಕೆ ಹೆಚ್ಚು ಬೆಳಿಬೇಕಂತಂದು ನಾನು ಇದು ಮಾಡಿದ್ದೇನೆ ಅಂತ ಸರ್. ಮನೆಯಲ್ಲಿ ಮಾಡೋರಷ್ಟು ಜನ ಅಂದರೆ ಎತ್ತುಗಳು ಏನೋ ದನ ಆಕಳಾಕರು? ಮನೆಯಲ್ಲಿ ಅಣ್ಣ ನಾನು ಬಿಟ್ಟರೆ ಅವರು ಬೇರೆ ಆಗಿದ್ದಾರೆ, ನಾವು ಬೇರೆ ಆಗಿದ್ದೀವಿ. 10 ವರ್ಷ ಆಯಿತು ನಾನು ಬೇರೆ ಆಗಿ. ಅವರಿಗೊಂದು 50 ಎಕರೆ ಇದೆ, ನನಗೊಂದು 50 ಎಕರೆ ಇದೆ. ಅವ್ರದ್ದು ನಾನೇ ಮಾಡ್ತೀನಿ ರೀ. ಒಟ್ಟಿನಲ್ಲಿ ಒಕ್ಕಲ್ತನದಲ್ಲಿ ನಿಮಗೆ ಖುಷಿ ಇದೆ? ಹಾಂ ಇದೆ ಸರ್, ಖುಷಿ ಇದೆ. ನಾವು ನಮ್ದು ಉದ್ಯೋಗನ ಅದ ಸರ್. ಯಂತ್ರೋಪಕರಣಗಳಿಂದನೇ ಮಾಡ್ತೀರಿ? ಟ್ರ್ಯಾಕ್ಟರಿಂದ ಹರಗೋದು, ಬಿತ್ತೋದು, ಮಡಿಕೆ ಹೊಡೆಯೋದು, ಎತ್ತಂದು ಏನು ಕೆಲಸ ಇಲ್ಲ, ಎಲ್ಲ ಟ್ರ್ಯಾಕ್ಟರ್ಗಳ ಮೂಲಕನೇ ನಡೀತಾ ಇದೆ? ಪ್ರತಿಯೊಂದು ಟ್ರ್ಯಾಕ್ಟ್ರಿನ ನಮ್ದು ಜೀವನ ಸರ್. ಟ್ರ್ಯಾಕ್ಟ್ರಿಲಿದ್ದನ್ನ ಅರಗೋದು, ಬಿತ್ತೋದು, ಕೂರಿಗೆ ಆಯಿತು, ಟಿಲ್ಲರ್ ಆಯಿತು, ಕುಂಟೆ ಆಯಿತು. ಎತ್ತಿಂದು ನಮಗೆ ಭಾಳ ಕಮ್ಮಿ, ಟ್ರ್ಯಾಕ್ಟ್ರಿಲಿದ್ದನ್ನ ಜಾಸ್ತಿ ಮಾಡಕತ್ತಿತ್ತು ಸರ್. ಈ ಗೊಬ್ಬರದ ಮತ್ತೆ ಹೆಂಗ್ ಮಾಡ್ತೀರಿ? ಈಗ ಯಂತ್ರೋಪಕರಣಗಳು ಆಯಿತು, ಈಗ ಟ್ರಾಕ್ಟರ್ಗಳ ಮೂಲಕ ನಾವೆಲ್ಲ ಕೃಷಿ ಮಾಡೋದ್ರಿಂದ ಇಲ್ಲಿ ಸಾವಯವ ಕೃಷಿ ಮತ್ತೆ ದನದ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಬೇಕಾಗ್ತದೆ, ಇಲ್ಲ ಸರ್ಕಾರಿ ಗೊಬ್ಬರ ಮೇಲೆ ಡಿಪೆಂಡ್ ಆಗೋದು ಹೇಗೆ? ಇಲ್ಲ ಸರ್, ನಾವು ಈಗ ಗೊಬ್ಬರ ಸರ್ಕಾರಿ ಗೊಬ್ಬರ ಜೊತೆಗೆ ಸಾವಯವ ಗೊಬ್ಬರ ಅಂದ್ರೆ ಈ ಎರೆಹುಳದ ಗೊಬ್ಬರ ಇವೆಲ್ಲ ನಮಗೆ ಬೇಕಾಗುತ್ತೆ ಸರ್, ಅವನ್ನೆಲ್ಲ ತಯಾರು ಮಾಡ್ಕೊತೀವಿ ಸರ್. ಮತ್ತೆ ಏನೈತೆ ಆ ರೈತ ಸಂಪರ್ಕ ಕೇಂದ್ರದಾಗ ಬೇವಿನ ಪಿ ಅದು ಎಲ್ಲ ನಮಗೇನು ಬೇಕೋ ಅದನ್ನು ತೊಗೊಂಡೋಗಿ ಸ್ವಲ್ಪ ನಮ್ಗೆ ಎಷ್ಟು ಅನುಕೂಲ ಆಗುತ್ತೆ ಅಷ್ಟು ತೊಗೊಂಡೋಗಿ ನಾವು ಹೊಲಕ್ಕೆ ಹಾಕ್ತೀವಿ ಸರ್. ಕೇಂದ್ರ ಸರ್ಕಾರದ PM ಕಿಸಾನ್ ಯೋಜನೆ ಈಗ 4 ತಿಂಗಳಿಗೊಮ್ಮೆ 2,000 ರೂಪಾಯಿ ಬರೋದು, ನಿಮ್ಗೇನಾದರೂ ಮಾಡ್ಕೊಂಡಿದ್ದ ನಿಮ್ಮ ಭಾಗದಲ್ಲಿ ರೈತರು? ಹಾಂ, ನಮ್ಮ ಭಾಗದಲ್ಲಿ ಪ್ರತಿಯೊಂದು ಮನೆಗೆ ಪ್ರಧಾನಮಂತ್ರಿ ಕಿಸಾನ್ ಯೋಜನೆ ಪಡೆದುಕೊಳ್ಳುತ್ತಿದ್ದಾರೆ ಸರ್. ಈಗ ಅನ್ಸತ್ತೆ ಈ ಭಾಗದಲ್ಲಿ ಮುದುಗಲು ಹೋಬಳಿ ತಗೊಂಡಾಗ ರೈತರು ಸದ್ಯದಲ್ಲಿ ಕಳೆದ ವರ್ಷ ನೋಡಿದರೆ ಈ ವರ್ಷ ಏನು ಮಾತಾಡ್ಕೋತಿದ್ದಾರೆ? ಹಾಂ, ಈಗೆಲ್ಲ ರೈತರು ಚೆನ್ನಾಗಿದ್ದಾರೆ. ಈಗ ಅವಾಗಿನಕಿನ್ನ ಇವಾಗ ಒಂದು ಸ್ವಲ್ಪ ಎಲ್ಲ ಸಬ್ಸಿಡಿ ಎಲ್ಲ ಪ್ರತಿಯೊಂದು ಇದು ಸಿಗುತ್ತಲ್ರಿ, ಹಿಂಗಾಗಿ ರೈತರಿಗೆ ಒಂದು ಸ್ವಲ್ಪ ಅನುಕೂಲ ಆಗೈತೆ ಸರ್. ಈಗ ನೀವು ಗಮನಿಸಿದಂಗೆ ಕಳೆದ ವರ್ಷ ಯಾವ ಬೆಳೆಗೆ ಹೆಚ್ಚಾಗಿ ಹೋಗಿದ್ರು, ಈ ಸಲ ಯಾವ ಬೆಳೆಗೆ ರೈತ ಬಾಂಧವರು ಬಿತ್ತನೆಯನ್ನ ಮಾಡಿದ್ದಾರೆ ಹೆಚ್ಚಾಗಿ? ಹೋದ ಸಲ ತೊಗರಿ ಬೆಳೆಗೆ ಜಾಸ್ತಿ ಇತ್ತು ಸರ್. ಈ ಸಲ ಮಳೆ ಒಂದು ಸ್ವಲ್ಪ ಮೊದಲ ಆದ ಕಾರಣ ಮೇದಾಗ 16-17 ಆಯ್ತಲ್ಲ, ಹಿಂಗಾಗಿ 2 ಪೀಕ್ ಬರ್ತಾವ ಅನ್ನೋದಕ್ಕೆ ಸೂರ್ಯಕಾಂತಿ ಕಡೆ ಒಂದು ಸ್ವಲ್ಪ ಒಲವು ಜಾಸ್ತಿ ಹೋಗಿದೆ ಸರ್. ಸೂರ್ಯಕಾಂತಿ ಆಗಿದ್ದ ನೆಕ್ಸ್ಟ್ ಅದು ಕಡ್ಲಿಗೇನು ಬರ್ತಲ್ರಿ, ಹಿಂಗಾಗಿ 2 ಪೀಕ್ ತೆಗೆದ್ರ ಅಂತಂದು 2 ಬೆಳೆ ತೆಗೆನ ಅಂತಂದು ವಿಚಾರ ಮಾಡಿ ಈಗ ಸೂರ್ಯಕಾಂತಿ ಹಾಕಿದ್ದಾರೆ. ಈಗ ಸೂರ್ಯಕಾಂತಿ ತೆಗೆದ ಮೇಲೆ ಮತ್ತೆ ಬಿಳಿಜೋಳನ ಕೂಡ ಕೆಲವೊಬ್ಬರು ರೈತರು ಹಾಕೋತಾರೆ. ಹಾ, ಬೀಜಗಳನ್ನು ಹಾಕ್ಬೇಕು ಸರ್. ಬೀಜಗಳ ಅದೇ ಟೈಮನ್ನ ಒಂದು ತುರತ್ತು ಕಮ್ಮಿ ಇದೇ ಕಡ್ಲಿ ಬಿತ್ತ ಟೈಮನ್ನ ಬರ್ತಲ್ಲ, ಹಿಂಗಾಗಿ ಬೀಜಗಳ ಬೇಕಲ್ ಸರ್. ಮತ್ತೆ ಬೀಜಗಳ ಕಡ್ಲಿ ಎರಡು ಒಂದು ಒಂದು ಬೆಳೆ ಸಲಾಗಿ ಮೊದಲೇ ಹಾಕಿದ್ದಾರೆ ಸರ್. ಏನ್ ಹೇಳಕ್ ಇಷ್ಟಪಡ್ತೀರಿ ರೈತರು? ಸಣ್ಣ ರೈತರು ಹೇಳ್ತಿರ್ತಾರೆ ಕೆಲವೊಬ್ರು, ಇಲ್ರಿ ಏನ್ ಒಕ್ಕಲ್ತನದ ಲಾಭ ಇಲ್ಲ, ಮಾಡಿದಷ್ಟು ಗಂಟು ಹಾಕಿದ ಬಂಡವಾಳ ನಮಗೆ ತಿರುಗ ಬರೋದಿಲ್ಲ, ಕೃಷಿಯಲ್ಲಿ ಲಾಭ ಇಲ್ಲ ಅಂತ ಹೇಳ್ತಾರೆ. ಒಬ್ಬ ಸಣ್ಣ ರೈತರಿಗೆ ತಾವು ದೊಡ್ಡ ರೈತರಾಗಿ ಯಾವ ರೀತಿಯಿಂದ ಮಾಡಿದರೆ ಚಲೋ ಅನಿಸುತ್ತೆ? ಸರ್ಕಾರದಿಂದ ಏನು ಆಗಿದ್ರೆ ರೈತ ಬಾಂಧವರಿಗೆ 4 ರೂಪಾಯಿ ಉಳಿತದೆ ಅಂತ ಹೇಳಿ ತಮ್ಗೆ ಏನು ಅನಿಸುತ್ತೆ ನಿಮಗೆ ಹೇಳಕ್ಕೆ, ನಿಮ್ಮ ವಿಚಾರ? ಸರ್, ಏನಿಲ್ಲ, ರೈತರು ಏನು ಬೆಳೀತಾರೆ, ಚಂಜಲಿದ್ದ ಮುಂಜಾನೆ ಬೆಳಿಬೇಕು ಅಂತಂದು ಹೊಲ ಆಗಿಲ್ಲ ಎಲ್ಲ ತಯಾರತೆ ಮಾಡಿ ಎಲ್ಲ ನಮ್ಮ ಒಂದು ಇದಕ್ಕೆ ಏನೈತೆ ಮಳೆ ಚೆನ್ನಾಗತ್ತಂದ್ರೆ ಬೆಳೆ ಚೆನ್ನಾಗತ್ತ ಎಲ್ಲ ಅಷ್ಟು ಒಂದು ರೀತಿಲಿದ್ದ ಚೆನ್ನಾಗಾಯ್ತಂದ್ರೆ ಇಲ್ಲಿ ಮಾರ್ಕೆಟಿಗೆ ಬಂತಂದ್ರೆ ಬೆಳೆ ಅಲ್ಲಿ ರೇಟ್ ಏನಾಗುತ್ತಂದ್ರೆ ಕುಂಠಿತಗೊಳ್ಳುತ್ತ ಇಲ್ಲೇ ಸಮಸ್ಯೆ ಬರೋದು ರೈತರಿಗೆ. ರೈತರು ಏನು ದುಡಿಯಕ ಮಾಡಕ ಯಾವುದಕ್ಕೂ ಯಾವುದು ಹಿಂದಿರಂಗಿಲ್ಲ ಸರ್. ಈಗ ನಮ್ಮಲ್ಲಿ ಏನಾಗುತ್ತಂದ್ರೆ ಸೂರ್ಯಕಾಂತಿ ಬಂತಂದ್ರೆ ಸೂರ್ಯಕಾಂತಿ ರೇಟು ಡೌನ್ ಮಾಡಿಬಿಡೋದು, ಹಾ ನೀನು ಒಂದು ತೊಗರಿ ಬಂತಂದ್ರೆ ರೇಟ್ ಇಳಿಸ್ಬಿಡೋದು. ಈ ಯಾಕಂದ್ರೆ ಈ ಟೈಪ್ ಮಾಡಿದಂದ್ರೆ ರೈತರು ಸಮಸ್ಯೆಗೀಡಾಗ್ತಾರೆ, ಮತ್ತೇನಿಲ್ಲ ಸರ್. ಅಂದ್ರೆ ತಾವು ಹೇಳಿದ ಪ್ರಕಾರ ಯಾವುದೇ ಬೆಳೆಯನ್ನು ಬೆಳೆದ್ರು ಕೂಡ ಅದಕ್ಕೆ ನ್ಯಾಯಬದ್ಧವಾದಂತ ಒಂದು ಬೆಲೆ ರೈತರಿಗೆ ಸಿಗ್ಬೇಕು. ಈಗ ರೈತರಿಗೆ ಒಂದು ಬೆಲೆ ಒಂದು ಅದ್ರ ರೇಟ್ ಈ ಜೋಳಕ್ಕೆ ಒಂದು ರೇಟ್ ಫಿಕ್ಸ್ ಮಾಡಿ ತೊಗರಿಗೆ ಒಂದು ರೇಟ್ ಫಿಕ್ಸ್ ಮಾಡಿ ಇವತ್ತು ಶೇಂಗಾ ಒಂದು 5,600 ಮಾರಿತಂದ್ರೆ ನೆಕ್ಸ್ಟ್ ಮರುದಿವ್ಸನೇ ಒಂದು 4,500 ಬಂದ್ಬಿಡ್ತಾ ಮತ್ತೆ 4,500ಕ್ಕಿದ್ದೈತೆ ಐತಪ್ಪ ಅಂತಂದು ಬಡ ಬಡ ರೈತರು ಏನೈತೆ ಅವಸರ ಅವಸರ ತಗೊಂಬಂದು ಹಸಿಗೆ ತಂದ್ಬಿಟ್ನಂದ್ರೆ ಅಲ್ಲಿ ತಿರುಗಾ ಒಂದು 4,000 ಕೇಳ್ತಾರೆ. ಅಂದ್ರೆ ಏನು ಸ್ಟಾರ್ಟಿಂಗ್ ರೇಟ್ ಇರ್ತದೆ, ಹೆಚ್ಚು ಕಮ್ಮಿ 100-200 ರೂಪಾಯಿ ವ್ಯತ್ಯಾಸ ನಡೀತದೆ, 3-4 ಸಾವಿರ ರೂಪಾಯಿ ಇಳಿತಪ್ಪ ಅಂತಂದ್ರೆ ಹೊಡ್ತಾಗ್ತದೆ ಅಂತ ಹೊಡ್ತಾ ಹಾಕ್ತಾರೆ ರೈತರ ಮೇಲೆ ಭಾರ ರೀ ಇದೆಲ್ಲ. ಈಗ ಗೌಡ್ರೆ, ಈಗ ಸದ್ಯದಲ್ಲಿ ಮುಂಗಾರು ಹಂಗಾಮಿಗೆ ರೈತ ಬಾಂಧವರು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಗೆ ಇನ್ಸೂರೆನ್ಸ್ ಕ್ರಾಪ್ ಅನ್ನ ಮಾಡ್ತಿದ್ದಾರೆ, ನೀವು ಮಾಡಿಸಿದಾರ? ನಿಮ್ಮ ರೈತ ಬಾಂಧವರು ಏನಾದ್ರು ಕಟ್ತಾ ಇದಾರ? ಎಲ್ಲರು ಕಟ್ತಾ ಇದೆ ಸರ್. ಈಗ ನಾವು ಪ್ರತಿ ವರ್ಷನೂ ಕಟ್ತೀವಿ ಸರ್ ಕ್ರಾಪ್ ಇನ್ಸೂರೆನ್ಸ್. ಕ್ರಾಪ್ ಇನ್ಸೂರೆನ್ಸ್ ಕಟ್ತಾ ಇದೀವಿ ಫಸಲ್ ಬಿಮಾ ಯೋಜನೆಯಲ್ಲಿ. ಆ ಒಂದು ಕ್ರಾಪ್ ಒಬ್ಬೊಬ್ಬರಿಗೆ ಬಂದಿದೆ, ಒಬ್ಬೊಬ್ಬರು ಬಂದಿಲ್ಲ ಸರ್. ಹಿಂಗಾಗಿ ಹಿಂದೆ ಮುಂದೆ ನೋಡ್ತಾರೆ ಸರ್ ಕಟ್ಲಕ್ಕನ. ಈ ಸಲ ಏನೈತೆ ಪ್ರತಿಯೊಬ್ಬರು ಕಟ್ಟಬೇಕಂತಂದು ಒಂದು ಇದು ಐತೆ ಸರ್ ನಮ್ಮಲ್ಲಿ ಒಂದು. ಯಾ ನಾವು ಕ್ರಾಪ್ 2 ಎಕರೆಗೆ ಏನು ಕ್ರಾಪ್ ಕಟ್ಟಿರ್ತೀವಿ ಅದ ಹೊಲದಲ್ಲಿ ಯಾ ಒಂದು ಜೋಳದ್ದು ಕಟ್ಟಿದ್ವಿ ಅಂದ್ರೆ ಜೋಳನೇ ಇರಬೇಕು. ಬೆಳೆ ದೃಢೀಕರಣ ಮಾಡೋ ಸಂದರ್ಭದಲ್ಲಿ ಆ ಸರ್ವೆ ನಂಬರ್ ಅದೇ ಬೆಳೆ ಇರಬೇಕು. ಯಾ ನಮ್ಮ ಒಂದು ಸರ್ವೆ ನಂಬರ್ ಯಾವುದೇ ಇರಲಿ, ನಾವು ಏನು ಆ ಸರ್ವೆ ನಂಬರ್ದಲ್ಲಿ ಯಾವ ಜೋಳನಾಗಲಿ ತೊಗರಿನಾಗಲಿ ಯಾವ್ದು ಹಾಕಿರ್ತೀವಿ ಆ ಅಮೌಂಟು ಆ ಇನ್ಸೂರೆನ್ಸ್ ಕಂಪ್ನಿ ಕಟ್ಟಿರ್ಬೇಕು ಅಂದ್ರೆ ಮಾತ್ರ ಅದು ಇನ್ಸೂರೆನ್ಸ್ ಕಂಪ್ನಿ ಇದು ಕೊಡ್ತಾ ಅಮೌಂಟು. ನಾವು ತೊಗರಿ ಬಿತ್ತಿ ಜೋಳದ ಫೋಟೋ ಕೊಟ್ಟು ಅಂದ್ರೆ ಅದು ಇನ್ಸೂರೆನ್ಸ್ ಕ್ಲೇಮ್ ಆಗಲ್ಲ ಅಂದ್ರೆ ಮ್ಯಾಚ್ ಆಗೋದಿಲ್ಲ. ಮ್ಯಾಚ್ ಆಗಲ್ಲ, ಒಂದಕ್ಕೊಂದು ತೊಗರಿಗೆ ಜೋಳಕ್ಕ ಒಂದಕ್ಕೊಂದು ಮ್ಯಾಚ್ ಆಗಲ್ಲ. ಇಲ್ಲ ಸೂರ್ಯಕಾಂತಿ ಮಾಡಿ ತೊಗರಿ ತೋರಿಸಿವಿ ಅಂದ್ರೆ ಅದು ಮ್ಯಾಚ್ ಆಗಲ್ಲ, ಹಿಂಗಾಗಿ ನಮ್ಮ ಅಮೌಂಟ್ ಬರಂಗಿಲ್ಲರಿ. ಒಳ್ಳೆಯದು, ಇಂತಹ ವಿಚಾರಗಳನ್ನು ರೈತ ಬಾಂಧವರು ಗಮನಿಸಬೇಕುಕೊಂಡ್ರಿ. ದೊಡ್ಡ ರೈತರಾಗಿ ಸಾಕಷ್ಟು ಕಷ್ಟದಿಂದ ಪರಿಶ್ರಮದಿಂದ ಬೇರೆ ಬೇರೆ ವೈವಿಧ್ಯಮಯ ಬೆಳೆಗಳನ್ನು ಹಾಕ್ಕೊಂಡು ನೆಮ್ಮದಿಯ ಬದುಕನ್ನು ಕಂಡುಕೊಂಡಿದ್ದೀರಿ. ನೀವು ಹೇಳಿದ ಹಾಗೆ ನೀರಾವರಿನೂ ಇರಬೇಕು, ತೋಟಗಾರಿಕೆ ಬೆಳೆಗಳಿರಬೇಕು, ಜೊತೆಗೆ ಒಣ ಬೇಸಾಯದ ಬೆಳೆಗಳನ್ನು ಕೂಡ ಹಾಕೊಂಡ್ರೆ ರೈತ ಬಾಂಧವರಿಗೆ ಒಂದು ಹೋಯ್ತಪ್ಪ ಅಂತಂದ್ರೆ ಇನ್ನೊಂದು ಕೈ ಹಿಡಿತದೆ. ಈ ರೀತಿಯಲ್ಲಿ ರೈತ ಬಾಂಧವರು ಬೇರೆ ರೀತಿಯಿಂದ ವಿಚಾರ ಮಾಡಿದರೆ ಕೃಷಿ ಲಾಭದತ್ತ ಹೋಗ್ತದೆ. ನಿಮ್ಮ ವಿಚಾರಗಳನ್ನು ಇತರ ರೈತ ಬಾಂಧವರು ಗಮನಿಸಲಿ, ನಿಮ್ಮ ಕೃಷಿ ಈ ವರ್ಷ ಚಲೋತ್ತಾಗಿ ಬೆಳೆಯಲಿ, ಚಲೋ ರೇಟ್ ಸಿಗಲಿ, ನಿಮಗೆ ಒಳ್ಳೆಯದಾಗಲಿ. ನಿಮ್ಮ ಕೃಷಿ ಅನುಭವಗಳನ್ನು ನಮ್ಮ ಕೇಳುವ ಎಲ್ಲ ರೈತ ಬಾಂಧವರ ಜೊತೆ ಹಂಚಿಕೊಂಡದಕ್ಕೆ ಗೌಡ್ರೆ ತಮಗೆ ಧನ್ಯವಾದಗಳು. ನಮಸ್ಕಾರ. ಇದುವರೆಗೆ ಲಿಂಗಸ್ಕೂರು ತಾಲೂಕಿನ ಅಂಬದಿಹಾಳ ಗ್ರಾಮದ ದೊಡ್ಡನಗೌಡ ಅವರ ಕೃಷಿ ಅನುಭವಗಳನ್ನು ಕೇಳಿದ್ರಿ. ಈಗ ಒಂದು ಪ್ರಕಟಣೆ. ಹರ ಜೋಖಿಮ್ ಸೆ ನಿಕಲ್ ಕರ್ ಫಸಲ್ ಆಯ್ ಸುರಕ್ಷಿತ ಹೋ ಜಾಯೆ. संकट के समय प्रधानमंत्री फसल बीमा योजना किसानों के लिए वरदान है. अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवच. कृषि एवं किसान कल्याण मंत्रालय, भारत. ಈಗ ಕೇಳಿ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ದಿನಾಂಕ 5/7/2022 ರಾಯಚೂರು ತಾಲೂಕಿನಲ್ಲಿ ಯಾವುದೇ ಮಳೆ ಆಗುವ ಸಾಧ್ಯತೆ ಇಲ್ಲ. ಗರಿಷ್ಠ ಉಷ್ಣಾಂಶ 33-34 ಡಿಗ್ರಿ ಸೆಂಟಿಗ್ರೇಡ್ ಮತ್ತು ಕನಿಷ್ಠ ಉಷ್ಣಾಂಶ 24 ಡಿಗ್ರಿ ಸೆಂಟಿಗ್ರೇಡ್ ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ 60-64 ಮತ್ತು ಕನಿಷ್ಠ ಆರ್ದ್ರತೆ 39-42 ಪ್ರಮಾಣ ಇರುವ ಸಾಧ್ಯತೆ ಇದೆ. ಗಾಳಿಯ ವೇಗ 28-30 ಮಿಲಿಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಸಾಧ್ಯತೆ ಇದೆ ಎಂದು ಹವಾಮಾನ ಮುನ್ಸೂಚನಾ ಇಲಾಖೆಯವರು ತಿಳಿಸಿದ್ದಾರೆ. ಈಗ ಕೇಳಿ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು. ರಾಯಚೂರು ಜಿಲ್ಲೆಯ ರೈತರಿಗೆ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು ಈ ರೀತಿಯಾಗಿವೆ. ಬಿತ್ತುವ ಮುನ್ನ ಬೆಳೆಗಳಿಗೆ ಬೀಜೋಪಚಾರವನ್ನು ಕೈಕೊಳ್ಳೋದ್ರಿಂದ ಅನೇಕ ಕೀಟ ಹಾಗೂ ರೋಗಗಳನ್ನು ತಡೀಬಹುದು. ಆದ್ದರಿಂದ ರೈತ ಬಾಂಧವರು ಮುಂಗಾರು ಬೆಳೆಗಳನ್ನು ಬಿತ್ತನೆ ಮಾಡುವಂಥ ರೈತರು ವಿವಿಧ ಬೆಳೆಗಳಿಗೆ ಬೀಜೋಪಚಾರವನ್ನು ಮಾಡಿ ಬಿತ್ತನೆಯನ್ನು ಮಾಡಬೇಕು. ಹಸಿ ಮಳೆ ಆದೊಡನೆ ಮುಂಗಾರು ಬೆಳೆಗಳಾದಂಥ ಗೋವಿನ ಜೋಳ, ಬಿಟಿ ಹತ್ತಿ, ತೊಗರಿ, ಸಜ್ಜೆ, ಎಳ್ಳು, ಸಾಮೆ ಹಾಗೂ ಶೇಂಗಾ ಬಿತ್ತನೆಯನ್ನು ರೈತರು ಮುಂದುವರಿಸಬಹುದು. ಮಳೆಯ ನೀರನ್ನು ಸಂರಕ್ಷಣೆ ಮಾಡಲಿಕ್ಕೆ ಇಳಿಜಾರಿಗೆಡ್ಡಲಾಗಿ ಚೌಕು ಮಡಿಗಳನ್ನು ತಯಾರಿಸ್ಕೋಬೇಕು ಮತ್ತು ಇಳಿಜಾರಿಗೆಡ್ಡಲಾಗಿ ಉಳುಮೆಯನ್ನು ಮಾಡೋದ್ರಿಂದ ಮಳೆ ನೀರಿನ ಸಂರಕ್ಷಣೆಯನ್ನು ಮಾಡಬಹುದು ಮತ್ತು ಮಣ್ಣು ಕೊಚ್ಚನೆಯನ್ನು ಕಡಿಮೆ ಮಾಡಬಹುದು. ಹೊಲದಲ್ಲಿ ಬದು ಮತ್ತು ನೀರು ತಡೆಹಿಡಿಯತಕ್ಕಂಥ ಒಡ್ಡುಗಳ ರಿಪೇರಿ ಕೆಲಸವನ್ನು ರೈತರು ಕೈಗೊಳ್ಳಬೇಕು ಮತ್ತು ಕೃಷಿ ಹೊಂಡಗಳ ರಿಪೇರಿಯನ್ನು ಮಾಡಿ ಹೆಚ್ಚಿನ ಮಳೆ ನೀರಿನ ಸಂಗ್ರಹಣೆಯನ್ನು ಕೃಷಿ ಹೊಂಡಗಳಲ್ಲಿ ಮಾಡೋದ್ರಿಂದ ಉತ್ತಮ ಒಂದು ತೇವಾಂಶನ ನಾವು ಪಡ್ಕೊಳ್ಳಿಕ್ಕೆ ಅನುಕೂಲವಾಗುತ್ತೆ. ಇನ್ನು ಹತ್ತಿ ಬಿತ್ತನೆಯನ್ನು ಮಾಡುವಂಥ ರೈತ ಬಾಂಧವರು ಹತ್ತಿ ಬಿತ್ತನೆಗೆ ಸೂಕ್ತ ತಳಿಗಳನ್ನು ಆಯ್ಕೆ ಮಾಡ್ಕೋಬಹುದು. ACH 1155, ACH 1155, RCH 864, ರಾಶಿ, ಮ್ಯಾಗ್ನ ಹೀಗೆ ಹಲವಾರು ಉತ್ತಮ ತಳಿಯ ಅಥವಾ ಉತ್ತಮ ಕಂಪನಿಯ ಬೀಜಗಳನ್ನು ಆಯ್ಕೆ ಮಾಡಿ ಬಿಟಿ ಹತ್ತಿಯನ್ನು ಬೆಳೆಯುವಂಥ ರೈತ ಬಾಂಧವರು ಆದ್ಯತೆ ಮೇರೆಗೆ ತಜ್ಞರ ಸಲಹೆಯನ್ನು ಪಡೆದು ಉತ್ತಮ ಬೀಜವನ್ನು ಆಯ್ಕೆ ಮಾಡಿ ಬಿಟಿ ಹತ್ತಿ ಬಿತ್ತನೆಯನ್ನು ಮಾಡೋದು ಒಳ್ಳೆಯದು. ಇನ್ನು ರಾಸಾಯನಿಕ ಗೊಬ್ಬರ ಬಳಸುವುದಾದರೆ ರೈತರು ಬಿಟಿ ಹತ್ತಿಯನ್ನು ಬೆಳೆಯುವಂಥ ರೈತರು 40 ಕೆಜಿ ಸಾರಜನಕ, 20 ಕೆಜಿ ರಂಜಕ ಮತ್ತು 20 ಕಿಲೋಗ್ರಾಂ ಪೊಟ್ಯಾಸ್ ಒದಗಿಸ್ತಕ್ಕಂಥ ರಾಸಾಯನಿಕ ಗೊಬ್ಬರಗಳನ್ನು ಪ್ರತಿ ಎಕರೆಗೆ ಹಾಕಬೇಕಾಗತ್ತೆ. ಹತ್ತಿ ಬಿತ್ತಿದ ದಿನ ಅಥವಾ ಬಿತ್ತಿದ ಮರದಿನ ಕಳೆಗಳ ಹತೋಟಿಗಾಗಿ 2 ಲೀಟರ್ ಪೆಂಡಿಮಿಥಿಲಿನ್ 30 EC ಅಥವಾ 700 ಮಿಲಿಲೀಟರ್ ಪೆಂಡಿಮಿಥಿಲಿನ್ 38.7 CS1 ಕಳೆನಾಶಕವನ್ನು 300 ಲೀಟರ್ ನೀರಿನಲ್ಲಿ ಬೆರೆಸಿ ಪ್ರತಿ ಎಕರೆಗೆ 300 ಲೀಟರ್ನಂತೆ ಸಿಂಪರಣೆಯನ್ನು ಮಾಡಬೇಕು. ಕಳೆಗಳ ಸಮಸ್ಯೆ ಜಾಸ್ತಿ ಆಗ್ತಕ್ಕಂಥ ಒಂದು ಸನ್ನಿವೇಶ ಇದ್ದಲ್ಲಿ ಮಾತ್ರ ರೈತರು ಕಳೆನಾಶಕವನ್ನು ಹತ್ತಿ ಬೆಳೆಯಲ್ಲಿ ಬಳಸಬಹುದು. ಇನ್ನು ಶೇಂಗಾ ಬಿತ್ತನೆಯನ್ನು ಮಾಡುವಂಥ ರೈತ ಬಾಂಧವರು ಶೇಂಗಾ ತಳಿಗಳಾದಂಥ TGL PS3, ಅಜಯ್, ಕದ್ರಿ 9 ಈ ತಳಿಗಳನ್ನು ಆಯ್ಕೆ ಮಾಡಿಕೊಂಡು ಬಿತ್ತನೆಯನ್ನು ಮಾಡಬಹುದು. ಶೇಂಗಾ ಬಿತ್ತನೆಗೆ ಮುಂಚೆ ಪ್ರತಿ ಕಿಲೋಗ್ರಾಂ ಬಿತ್ತನೆ ಬೀಜವನ್ನು 3 ಗ್ರಾಂ ಕ್ಯಾಪ್ಟನ್ 80 WP ಅಥವಾ ತೈರಾಮ್ 75 WP ಅಥವಾ 4 ಗ್ರಾಂ ಟ್ರೈಕೋಡರ್ಮಾದಿಂದ ಬೀಜೋಪಚಾರವನ್ನು ಮಾಡಿ ಶೇಂಗಾ ಬಿತ್ತನೆಯನ್ನು ಮಾಡೋದು ಒಳ್ಳೆಯದು. ಇನ್ನು ತೊಗರಿ ಬೆಳೆಯನ್ನು ಬೆಳೆಯುವಂಥ ರೈತ ಬಾಂಧವರು ತೊಗರಿ ಬಿತ್ತನೆಗೆ ಭೂಮಿಯನ್ನು ಸಿದ್ಧಗೊಳಿಸಿಕೊಳ್ಬೇಕು. ಬಿತ್ತನೆಗೆ ಬೇಕಾಗ್ತಕ್ಕಂಥ ಸೂಕ್ತ ತಳಿಯಾದಂಥ TS3R ಅಥವಾ GRG 811 BSMR 736 ಈ ತಳಿಗಳನ್ನು ಆಯ್ಕೆ ಮಾಡಿ ತೊಗರಿ ಬಿತ್ತನೆಯನ್ನು ಮಾಡಬಹುದು. ತೊಗರಿ ಬಿತ್ತನೆ ಮಾಡುವ ಪೂರ್ವದಲ್ಲಿ 5 ಗ್ರಾಂ ಟ್ರೈಕೋಡರ್ಮ ಜೈವಿಕ ಪೀಡನಾಶಕವನ್ನು ಪ್ರತಿ KG ಬೀಜಕ್ಕೆ ಬೀಜೋಪಚಾರವನ್ನು ಮಾಡೋದ್ರಿಂದ ಮಣ್ಣಿಂದ ಬರ್ತಕ್ಕಂಥ ರೋಗಗಳನ್ನು ತಡೆಗಟ್ಟಬಹುದು. ಇನ್ನು ಸೂರ್ಯಕಾಂತಿ ಬೆಳೆಯನ್ನು ಬೆಳೆಯುವಂಥ ರೈತ ಬಾಂಧವರು ಸೂರ್ಯಕಾಂತಿಯನ್ನು ಜೂನ್ ಜುಲೈ ತಿಂಗಳಲ್ಲಿ ಬಿತ್ತುವುದಾದರೆ ನಂಜಾನು ರೋಗ ನಿರೋಧಕ ಶಕ್ತಿ ಹೊಂದಿರತಕ್ಕಂಥ RS FH 1887 ಈ ಒಂದು ತಳಿಯನ್ನು ಬಿತ್ತೋದು ಒಳ್ಳೆಯದು. ಬಿತ್ತುವ ಮುನ್ನ ಸೂರ್ಯಕಾಂತಿ ಬೀಜವನ್ನು ಪ್ರತಿ ಕಿಲೋಗ್ರಾಂ ಬೀಜಕ್ಕೆ 5 ಗ್ರಾಂ ಇಮ್ಡಾಕ್ರೋಪಿಡ್ 70 WS ಈ ಒಂದು ಕೀಟನಾಶಕದಿಂದ ಉಪಚರಿಸಿ ಬಿತ್ತನೆಯನ್ನು ಮಾಡಬೇಕು. ಈಗಾಗಲೇ ಹೆಸರು ಬಿತ್ತನೆಯನ್ನು ಮಾಡಿದಂಥ ರೈತ ಬಾಂಧವರು ಅಥವಾ ಉದ್ದು ಬೆಳೆಗೆ ಬೂದಿ ರೋಗ ಕಂಡು ಬಂದಲ್ಲಿ 1 ಮಿಲಿಲೀಟರ್ ಹೆಕ್ಸಾಕೋನಜೋಲ್ ಒಂದು ರೋಗನಾಶಕವನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ಹೆಸರು ಬೆಳೆಯಲ್ಲಿ ಎಲೆ ತಿಂತಕ್ಕಂಥ ಕೀಟಗಳ ನಿರ್ವಹಣೆಗಾಗಿ 1.7 ಮಿಲಿಲೀಟರ್ DIMETHOATE 30 EC ಅಥವಾ 1 ಮಿಲಿಲೀಟರ್ ಮೊನೋಕ್ರೋಟಫಾಸ್ 36 SL ಒಂದು ಕೀಟನಾಶಕವನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ಇನ್ನು ಸಸಿಮಡಿಯನ್ನು ತಯಾರು ಮಾಡುವಂಥ ರೈತ ಬಾಂಧವರು ಭತ್ತವನ್ನು ಬೆಳೆಯುವಂಥ ರೈತರು ತಳಿಗಳಾದಂಥ ಗಂಗಾವತಿ ಸೋನಾ GGV 05-1 ಅಥವಾ BPT 5-2-04 ಈ ಒಂದು ತಳಿಗಳನ್ನು ಆಯ್ಕೆ ಮಾಡಿ ಸಸಿಯನ್ನು ತಯಾರು ಮಾಡ್ಕೋಬಹುದು. ಪ್ರತಿ ಸಸಿ ಮಡಿಗೆ ಗೊಬ್ಬರ ಆದಂಥ 10 ಕಿಲೋಗ್ರಾಂ ಕೊಟ್ಟಿಗೆ ಗೊಬ್ಬರವನ್ನು ಜೊತೆಗೆ 80 ಗ್ರಾಂ ಯೂರಿಯಾ 280 ಗ್ರಾಂ ಸೂಪರ್ ಮತ್ತು 75 ಗ್ರಾಂ ಮ್ಯೂರೇಟ್ ಆಫ್ ಪೊಟ್ಯಾಷನ್ನು ಹಾಕಿ ಪ್ರತಿ ಸಸಿ ಮಡಿಗೆ ಈ ರೀತಿ ಗೊಬ್ಬರವನ್ನು ಕೊಡಬೇಕು. ಇನ್ನು ಜಾನುವಾರು ಸಾಕಾಣಿಕೆದಾರರು ದನಕರುಗಳಿಗೆ ಹಸಿರು ಮೇವನ್ನು ಒದಗಿಸಲಿಕ್ಕೆ ಮೇವಿನ ಜೋಳ, ಮೆಕ್ಕೆಜೋಳ, ಅಲಸಂದಿ ಹಾಗೂ ಕಡಿಮೆ ಅವಧಿಯ ಸಜ್ಜೆ ಬೆಳೆಯನ್ನು ಬೆಳಿಬಹುದು. ಮುಂಗಾರು ಹಂಗಾಮಿನಲ್ಲಿ ಗುಡುಗು ಸಿಡಿಲಿನ ಸಮಯದಲ್ಲಿ ಜಾನುವಾರುಗಳನ್ನು ತೆರೆದ ಪ್ರದೇಶದ ವಿದ್ಯುತ್ ಕಂಬ ಅಥವಾ ಮರದ ಕೆಳಗಡೆ ಕಟ್ಟದೆ ಸುರಕ್ಷಿತವಾದ ಸ್ಥಳಗಳಲ್ಲಿ ಕಟ್ಟಬೇಕು. ಗಂಟಲು ಬೇನೆ ಬರ್ತಕ್ಕಂಥ ಪ್ರತಿ ವರ್ಷ ಈ ರೋಗ ಮುಂಗಾರು ಮಳೆ ಪ್ರಾರಂಭವಾದಲ್ಲಿ ಉಲ್ಬಣವಾಗುವ ಒಂದು ಸಾಧ್ಯತೆ ಇರುವುದರಿಂದ ಗಂಟಲು ಬೇನೆಗೆ ಲಸಿಕೆಯನ್ನು ರೈತರು ಜಾನುವಾರುಗಳಿಗೆ ಹಾಕಿಸಬೇಕು. ಕರುಳು ಬೇನೆ ಮತ್ತು ಗಂಟಲು ಬೇನೆ ಒಂದು ಸಾಂಕ್ರಾಮಿಕ ರೋಗಗಳು ಮಳೆಗಾಲದ ಒಂದು ತಿಂಗಳುಗಳಲ್ಲಿ ಹೆಚ್ಚಾಗಿ ಕಂಡುಬರುವ ಸಾಧ್ಯತೆ ಇರುವುದರಿಂದ ಕುರಿ ಮತ್ತು ಮೇಕೆಗಳಿಗೆ ಲಸಿಕೆಗಳನ್ನು ಹಾಕಿಕೊಳ್ಳೋದರಿಂದ ತಕ್ಷಣ ಈ ರೋಗಗಳ ಒಂದು ವಿರುದ್ಧ ಸ್ಥಳೀಯ ಪಶುವೈದ್ಯರ ಒಂದು ನೆರವಿನಿಂದ ಲಸಿಕೆಯನ್ನು ರೈತ ಬಾಂಧವರು ಅಥವಾ ಜಾನುವಾರು ಸಾಕಾಣಿಕೆದಾರರು ಹಾಕಿಸ್ಕೋಬಹುದು. ಇದುವರೆಗೆ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳಿದಿರಿ. ರೈತ ಬಾಂಧವರೇ, ಇದೊಂದು ಪ್ರಕಟಣೆ. ಸ್ವತಂತ್ರ ಭಾರತದ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ರೈತರ ಪಾಲ್ಗೊಳ್ಳುವಿಕೆ ನಮ್ಮ ಆದ್ಯತೆ ಅಭಿಯಾನದ ಅಂಗವಾಗಿ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕ್ಷೇಮಾಭಿವೃದ್ಧಿ ಮಂತ್ರಾಲಯ ರೈತರಿಂದ ವಿಡಿಯೋ ಸ್ಪರ್ಧೆಗೆ ಆಹ್ವಾನ ನೀಡಿದೆ. ರೈತರ ಆದಾಯದಲ್ಲಿ ಆದ ವೃದ್ಧಿ, ಕೃಷಿಯಲ್ಲಿ ಹೊಸ ತಂತ್ರಜ್ಞಾನದ ಅಳವಡಿಕೆಯಿಂದ ಆದ ಲಾಭ ಮತ್ತು ಕೃಷಿ ಮಂತ್ರಾಲಯದ ಯೋಜನೆಗಳಿಂದ ಪಡೆದ ಲಾಭದ ಕುರಿತಾಗಿ ಈ 3 ವಿಭಾಗದಲ್ಲಿ ವಿಡಿಯೋ ಮಾಡಿ ಕಳಿಸಿ ಕ್ರಮವಾಗಿ ಪ್ರಥಮ, ದ್ವಿತೀಯ, ತೃತೀಯ ಬಹುಮಾನವಾಗಿ 11,000, 5,000 ಮತ್ತು 3,000 ರೂಪಾಯಿಗಳ ಬಹುಮಾನವನ್ನು ಪಡೆಯಬಹುದು. ರೈತರು ತಮ್ಮ ಯಶೋಗಾಥೆಯ ವಿಡಿಯೋಗಳನ್ನು ಜುಲೈ 8 ತಾರೀಖಿನ ಒಳಗಾಗಿ ಅಪ್ಲೋಡ್ ಮಾಡಬೇಕು. ವಿಡಿಯೋ ಅಪ್ಲೋಡ್ ಮಾಡುವ ವೆಬ್ಸೈಟ್ ಈ ರೀತಿ ಇದೆ: https://innovative.mygov.in/. ಈ ಒಂದು ಸ್ಪರ್ಧೆಯಲ್ಲಿ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಪ್ರಯೋಜನ ಪಡೆಯುವಂತೆ ಭಾರತ ಸರ್ಕಾರದ ಕೃಷಿ ಮಂತ್ರಾಲಯ ಪ್ರಕಟಣೆಯಲ್ಲಿ ತಿಳಿಸಿದೆ. ಜಾನುವಾರು ಸಾಕಾಣಿಕೆದಾರರೇ ಗಮನಿಸಿ, ರಾಷ್ಟ್ರೀಯ ಜಾನುವಾರು ಮಿಷನ್ ಯೋಜನೆಯಡಿ 1-8 ವರ್ಷದೊಳಗಿರುವ ಎಮ್ಮೆ ಮತ್ತು ಆಕಳುಗಳಿಗೆ ಸರ್ಕಾರವು ವಿಮೆ ಯೋಜನೆಯನ್ನ ಜಾರಿಗೊಳಿಸಿದ್ದು, ಜಾನುವಾರುಗಳ ಮಾರುಕಟ್ಟೆ ಮೌಲ್ಯದ ಶೇಕಡ 2% ಪ್ರೀಮಿಯಂ ಅನ್ನು ಕಟ್ಟಬೇಕಾಗುವುದು. ಒಟ್ಟು ಪ್ರೀಮಿಯಂನಲ್ಲಿ ಬಿಪಿಎಲ್ ಫಲಾನುಭವಿಗಳಿಗೆ ಶೇಕಡ 70% ಮತ್ತು ಎಪಿಎಲ್ ಫಲಾನುಭವಿಗಳಿಗೆ ಶೇಕಡ 50% ಸರ್ಕಾರವು ಸಹಾಯಧನ ನೀಡಲಿದ್ದು, ಎಮ್ಮೆ ಮತ್ತು ಆಕಳು ಸಾಕಾಣಿಕೆದಾರರು ಜಾನುವಾರುಗಳಿಗೆ ಕಿವಿ ಓಲೆಯನ್ನು ಕಡ್ಡಾಯವಾಗಿ ಹಾಕಿಸಿ ತಮ್ಮ ಹತ್ತಿರದಲ್ಲಿರುವ ಪಶು ಆಸ್ಪತ್ರೆಯ ವೈದ್ಯಾಧಿಕಾರಿಗಳನ್ನು ಸಂಪರ್ಕಿಸಿ ನಿಗದಿಪಡಿಸಿದ ಪ್ರೀಮಿಯಂ ಅನ್ನು ಕಟ್ಟಿ ಅರ್ಜಿ ನಮೂನೆಯನ್ನು ತುಂಬಿ ದಿನಾಂಕ 10/7/2022 ಒಳಗಾಗಿ ನಿಮ್ಮ ಜಾನುವಾರುಗಳಿಗೆ ವಿಮೆ ಮಾಡಿಸಿ ರಕ್ಷಣೆಯನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಪಶು ವೈದ್ಯಾಧಿಕಾರಿಗಳನ್ನು ಸಂಪರ್ಕಿಸಿರಿ. ಇದು ಉಪನಿರ್ದೇಶಕರು ಪಶುಪಾಲನಾ ಮತ್ತು ಪಶುವೈದ್ಯ ಸೇವಾ ಇಲಾಖೆ ರಾಯಚೂರು ಇವರ ಪ್ರಕಟಣೆ. ಈಗ ಕೇಳಿ, ರಾಗಿ ಮತ್ತು ನವಣೆಯಿಂದ ಬೇಕರಿ ಪದಾರ್ಥಗಳ ತಯಾರಿಕೆ ಕುರಿತು ರಾಯಚೂರು ಕೃಷಿ ವಿಜ್ಞಾನ ಕೇಂದ್ರದ ತಜ್ಞರಾದ ಡಾಕ್ಟರ್ ವೀಣಾ ಅವರೊಂದಿಗೆ ಸಂದರ್ಶನ. ಕೇಳುಗರಿಗೆ ಮತ್ತು ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರು, ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ರಾಗಿ ಮತ್ತು ನವಣೆಯಿಂದ ಬೇಕರಿ ತಿನಿಸುಗಳನ್ನ ಅಥವಾ ಇತರೆ ತಿನಿಸುಗಳನ್ನ ಮಾಡಲಿಕ್ಕೆ ಸಾಧ್ಯತೆ ಇದೆ, ಯಾವ ರೀತಿ ಮಾಡಬೇಕು ಇವುಗಳನ್ನ ಮಾಡುವಂತ ತಂತ್ರಜ್ಞಾನ ಅಂತಕ್ಕಂತ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಆಹಾರ ಸಂಸ್ಕರಣಾ ವಿಭಾಗದ ತಜ್ಞರಾದಂತ ಡಾಕ್ಟರ್ ವೀಣಾ ಅವರು ನಮ್ಮೊಂದಿಗಿದ್ದಾರೆ. ಅವರಿಂದ ಈ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನ ಮಾಡ್ಕೊಳ್ಳಂತ. ನಮಸ್ಕಾರ ಡಾಕ್ಟರ್ ವೀಣಾ ಅವರೇ. ನಮಸ್ತೆ ಸರ್. ಮೊದಲನೇದಾಗಿ ಹೇಳಿ, ರಾಗಿ ಮತ್ತು ನವಣೆ ಬಂದಾಗ ಮೊದಲನೇದಾಗಿ ರಾಗಿಯಿಂದ ಏನು ಒಂದು ಸಿದ್ಧ ತಿನಿಸುಗಳನ್ನ ಅಥವಾ ಬೇಕರಿ ಐಟಮ್ಗಳನ್ನ, ಬ್ರೆಡ್ ಇರಬಹುದು, ಬಿಸ್ಕೆಟ್ ಇರಬಹುದು, ಏನೇನು ಐಟಮ್ಗಳನ್ನ ಮಾಡ್ಲಿಕ್ಕೆ ಸಾಧ್ಯತೆ ಅಂತೀರಿ ರಾಗಿಯಿಂದ? ಸರ್, ಮೊದಲನೇದಾಗಿ ನಮ್ಮ ಸಿರಿಧಾನ್ಯಗಳು, ಸಿರಿಧಾನ್ಯಗಳಲ್ಲಿ 9 ತರವಿದೆ. ಅದರಲ್ಲಿ ನಾವು ನವಣೆ ಮತ್ತು ರಾಗಿ ಬಗ್ಗೆ ಇವತ್ತು ಚರ್ಚೆ ಮಾಡ್ತಿದೀವಿ. ಅದರಲ್ಲಿ ರಾಗಿ ನಮ್ಗೆಲ್ಲ ಮುಂಚೆಯಿಂದನೂ ಪರಿಚಯ ಇರೋ ಒಂದು ಸಿರಿಧಾನ್ಯವಾಗಿದೆ. ಇದರಿಂದ ನಾವು ಬೇರೆ ಮನೆಯಲ್ಲಿ ಮುದ್ದೆ ಆ ತರದ್ದು ಗಂಜಿ ಅದೆಲ್ಲ ಮಾಡ್ತಾ ಇದ್ವಿ. ಇದು ಎಲ್ಲಾ ವಯಸ್ಕರಿಗೂ ಅಷ್ಟು ಇಷ್ಟ ಆಗಲ್ಲ, ಆತರ ಇದೆ. ಅದಕ್ಕೋಸ್ಕರ ಎಲ್ಲ ವಯಸ್ಕರಿಗೆ ಅಥವಾ ಮಕ್ಕಳಿಗೆ ಎಲ್ಲರಿಗೂ ಸುಲಭವಾಗಿ ಸಿಗ್ಬೇಕು ಅಂತಂದ್ರೆ ನಾವ್ ಈ ತರ ಬೇಕರಿ ಪದಾರ್ಥಗಳನ್ನ, ಸಿರಿಧಾನ್ಯಗಳನ್ನ ಈ ಬೇಕರಿ ಪದಾರ್ಥಗಳಲ್ಲಿ ರೂಪದಲ್ಲಿ ನಾವು ರೈತರಿಗೆ ಅಥವಾ ಜನರಿಗೆ ನೀಡೋ ಪ್ರಯತ್ನ ಇದು. ಸೊ ಮೊದಲನೇದಾಗಿ ರಾಗಿಯಲ್ಲಿ ನಾವು ಬಿಸ್ಕೆಟ್ ಮಾಡಬಹುದು, ಮತ್ತೆ ನಾವು ಕೇಕ್ ಕೂಡ ಮಾಡಬಹುದು ರಾಗಿಯಲ್ಲಿ. ಅದರಲ್ಲಿ ಮತ್ತೆ ನಾವು ಬಿಸ್ಕೆಟ್ ಅಲ್ಲೂ ಕೂಡ ಕೆಲವು ಈ ತರ ಶುಗರ್ ಇದ್ದವರಿಗೆ ಉಪ್ಪಿನ ಬಿಸ್ಕೆಟ್ ತರ ಮಾಡಬಹುದು, ಅದರಲ್ಲೇ ಮಸಾಲಾ ಬಿಸ್ಕೆಟ್ ಮಾಡಬಹುದು, ಮತ್ತೆ ಮಕ್ಕಳಿಗೆಲ್ಲ ಇಷ್ಟ ಆಗೋ ತರ ಸ್ವೀಟ್ ಬಿಸ್ಕೆಟ್ ಆ ತರ ಮಾಡಬಹುದು ಸರ್. ಈಗ ರಾಗಿಯನ್ನ ನಾವು ಬ್ರೆಡ್, ಬಿಸ್ಕೆಟ್, ಕೇಕ್ ಇದನ್ನ ಮಾಡಬೇಕಾದ್ರೆ ಯಾವ ರೀತಿ ಸಿದ್ಧಗೊಳಿಸಬೇಕು, ಅದನ್ನ ಯಾವ ರೀತಿ ಅದನ್ನ ಸಂಸ್ಕರಣೆ ಮಾಡಬೇಕು, ತೊಳೆದು ಒಣಗಿಸ್ಬೇಕಂತೀರಾ, ಹೇಗೆ ಸಿದ್ಧಗೊಳಿಸಬೇಕು ರಾಗಿಯನ್ನ? ಮೊದಲನೇದಾಗಿ ಸರ್, ಈ ಎಲ್ಲಾ ಸಿರಿಧಾನ್ಯಗಳು ಮೊದಲನೇ ಹಂತ ಅಂದ್ರೆ ನಾವು ಸ್ವಚ್ಛವಾಗಿರೋ ರೈತರು ಕಡೆಯಿಂದ ತೆಗೆದುಕೊಂಡು ಬಂದಿದ್ದಂತ ಸಿರಿಧಾನ್ಯಗಳನ್ನ ಮೊದಲನೇದಾಗಿ ನಾವು ಸಂಸ್ಕರಣೆ ಮಾಡಬೇಕು. ಆ ತರ ರಾಗಿ ಬಂದ್ರೆ ನಾವು ಇದನ್ನ ತೊಳೆದು ನಂತರ ಅದನ್ನ ಹಿಟ್ಟು ತರ ಬೀಸಿ ಅದನ್ನ ಬಳಸ್ಕೋಬಹುದು. ತೊಳೆದು ಒಣಗಿಸ್ಬೇಕಂತಿರ್ತಾವಲ್ಲ? ಹಾ ಹೌದು ಸರ್. ನವಣೆ ಮತ್ತೆ ಬೇರೆ ಹಾರಕ, ಊದ್ಲು, ಕೊರ್ಲೆ ಅದಕ್ಕೆಲ್ಲ ಬಂದ್ರೆ ಅದರಲ್ಲಿ ಮೇಲೆ ಒಂದು ಸಿಪ್ಪೆ ಇರುತ್ತೆ ಸರ್. ನಮ್ಗೆ ಹೆಂಗೆ ಭತ್ತಕ್ಕೆ ಮೇಲೆ ಸಿಪ್ಪೆ ಇರುತ್ತಲ್ಲ ಆತರ ಇರುತ್ತೆ. ಸೊ ಇದಕ್ಕಂತಾನೆ ಈ ಸಿಪ್ಪೆಗಳನ್ನ ತೆಗಿಯೋಕಂತಾನೆ ಸಪರೇಟ್ ಯಂತ್ರಗಳಿದಾವೆ ಸರ್. ಅದರಲ್ಲಿ ನಾವು ಏನ್ ಮಾಡ್ಕೋಬಹುದು, ಆ ಯಂತ್ರಗಳು ನಮ್ಮ ಕೃಷಿ ವಿಶ್ವವಿದ್ಯಾಲಯದಲ್ಲೂ ಇದೆ, ಹಾಗೂ ಇನ್ನೂ ಕೆಲವು ಎಲ್ಲ ಜಿಲ್ಲೆಗಳಲ್ಲೂ ಆತರ ಸಂಸ್ಕರಣಾ ಘಟಕಗಳನ್ನ ನಮ್ಮ ಸರ್ಕಾರ ರೂಪಿಸಿದೆ. ಸೊ ಅಲ್ಲಿ ನಾವು ತೆಗೆದುಕೊಂಡು ಹೋಗಿ ಅದನ್ನ ಸಂಸ್ಕರಣೆ ಅಂದ್ರೆ ಮೊದಲನೇದಾಗಿ ಸ್ವಚ್ಛಗೊಳಿಸೋದು, ಅದರಲ್ಲಿರೋ ಕಸ ಕಡ್ಡಿ ಆತರ ತೆಗೆದು, ನಂತರ ಎರಡನೇ ಮಷಿನ್ ಅಂದ್ರೆ ಡಿಸ್ಟೋನ್ ಅಂತ ಈ ಕಲ್ಲುಗಳು ಇರುತ್ತೆ ಕೆಲವು, ಈ ರಾಗಿ ಮತ್ತೆ ನವಣೆ ಎಲ್ಲ ಸೈಜ್ ನೋಡಿರ್ಬೋದು ತುಂಬಾ ಚಿಕ್ಕ ಚಿಕ್ಕದಿರುತ್ತೆ. ಈ ಭತ್ತದಲ್ಲಾದ್ರೆ ಕಲ್ಲುಗಳು ಸ್ವಲ್ಪ ಚಿಕ್ಕದಿರುತ್ತೆ, ಭತ್ತ ದೊಡ್ಡದಿರುತ್ತೆ, ಆರಾಮಾಗಿ ಸಪರೇಟ್ ಮಾಡ್ಬಿಡ್ಬೋದು. ಆದ್ರೆ ಇಲ್ಲಿ ಕಲ್ಲುಗಳ ಸೈಜು ಮತ್ತೆ ನಮ್ಮ ಸಿರಿಧಾನ್ಯಗಳ ಸೈಜು ಸೇಮ್ ಇರುತ್ತೆ, ಹಾಗಾಗಿ ಆ ಜರಡಿಯಲ್ಲೂ ಅದು ಕೂಡ ಬಂದ್ಬಿಡುತ್ತೆ. ಸೊ ಇದನ್ನ ಸಪರೇಟ್ ಮಾಡದೆ ಒಂದು ದೊಡ್ಡ ನಮ್ಗೆ ಸಮಸ್ಯೆ ಆಗಿತ್ತು ವಿಜ್ಞಾನಿಗಳಿಗೆ. ಅದಕ್ಕೆ ನಾವು ಒಂದು ಯಂತ್ರ ಕಂಡಿಡಿದ್ವಿ, ಅದ್ರ ಹೆಸರು ಡಿಸ್ಟೋನರ್ ಅಂತ. ಸೊ ಇದೇನ್ ಮಾಡುತ್ತೆ, ತೂಕದ ಆಧಾರದ ಮೇಲೆ ಇದನ್ನ ಸಪರೇಟ್ ಮಾಡಿ ಕಲ್ಲುಗಳನ್ನ ಮತ್ತು ನಮ್ಮ ಧಾನ್ಯಗಳನ್ನ ಸಪರೇಟ್ ಮಾಡುತ್ತೆ. ನಂತರ ಇನ್ನೊಂದು ಮಷಿನ್ ಅಂದ್ರೆ ಅದು ಸಿಪ್ಪೆ ತೆಗೆಯೋದು. ಸೊ ಅದನ್ನ ಸಿಪ್ಪೆ ತೆಗೆಯಕ್ಕೆ ನಾವು ಡಿ ಶೆಲ್ಲಿಂಗ್ ಅಂತ ಹೇಳ್ತೀವಿ. ಸೊ ಆ ಥರದ ಮಷಿನ್ ಅಲ್ಲಿ ಅದನ್ನ ಹಾಕಿದ್ರೆ ನಮ್ಗೆ ಸಿಪ್ಪೆ ಯಾವ ತರ ಸಿಪ್ಪೆ ತಕ್ಕೊಂಡು ನಂತರ ನಮ್ಗೆ ಕ್ಲೀನ್ ಆಗಿರೋ ಸಿರಿಧಾನ್ಯಗಳು ಸಿಗುತ್ತೆ. ನಂತರ ಅದನ್ನ ನಾವು ಮತ್ತೆ ಜರಡಿ ಹಿಡ್ಕೊಂಡು ಅದ್ರಲ್ಲಿ ಏನಾದ್ರು ತುಂಡುಗಳಿದ್ರೆ ಪುಡಿಗಳಿದ್ರೆ ಅದನ್ನ ಸಪರೇಟ್ ಮಾಡಿ ನಂತರ ಅದನ್ನ ನಾವು ಅಕ್ಕಿ ರೂಪದಲ್ಲಾದ್ರೂ ಬಳಸಬಹುದು. ನಮ್ಗೆ ಈ ತರ ಬೇಕರಿ ಪದಾರ್ಥಗಳಿಗೆ ಬಳಸ್ಬೇಕಂದ್ರೆ ಅದನ್ನ ನಾವು ಗಿರಣಿಯಲ್ಲಿ ಆ ತರ ಹಿಟ್ಟು ಮಾಡ್ತೀವಿ, ಆ ತರ ಹಿಟ್ಟು ಮಾಡ್ಕೊಂಡು ನೀಟಾಗಿ ಜರಡಿ ಹಿಡಿದು, ಯಾವಾಗ್ಲೂ ಈ ಬೇಕರಿ ಪದಾರ್ಥದಲ್ಲಿ ಜರಡಿ ಹಿಡಿಯೋದು ತುಂಬಾ ಇಂಪಾರ್ಟೆಂಟ್, ಯಾಕಂದ್ರೆ ಎಲ್ಲ ಸೇಮ್ ಸೈಜಿನ ನಮ್ಗೆ ಪದಾರ್ಥಗಳು ಬೇಕಾಗಿರುತ್ತೆ. ಅದಕ್ಕೆ ಜರಡಿ ಹಿಡಿದು ನಂತರ ಅದನ್ನ ನಾವು ನಾರ್ಮಲ್ ಆಗಿ ಬೇಕರಿಯಲ್ಲಿ ಯಾವ ತರ ಬಳಸ್ತೀವೋ ಆತರ ಬಳಸ್ಕೋಬಹುದು. ಈಗ ರಾಗಿಗೆ ತಾವ್ ಹೇಳಿದ್ರಿ, ರಾಗಿಯನ್ನ ಚೆನ್ನಾಗಿ ತೊಳೆದು ಒಣಗಿಸಿ ಗಿರಣಿಗೆ ಹಾಕಿಸಿ ನಂತರ ಸಾನಿಸಿ ಈ ಬಂದಂತ ಹಿಟ್ಟನ್ನ ಮೊದಲನೇದಾಗಿ ಬಿಸ್ಕೆಟ್ ಮಾಡೋದಾದ್ರೆ ಹೇಗೆ ಬಿಸ್ಕೆಟ್ ಅನ್ನ ಯಾವ ಒಂದು ತಂತ್ರಜ್ಞಾನ ಹೇಳಿ ಬಿಸ್ಕೆಟ್ ಯಾವ ರೀತಿ ಮಾಡ್ಬೇಕಂತ? ಬಿಸ್ಕೆಟ್ ಮಾಡೋದು ತುಂಬಾ ದೊಡ್ಡ ಕೆಲಸ ಏನಲ್ಲ. ಇದ್ರಲ್ಲಿ ನಾವು ಮೊದ್ಲು ಫಸ್ಟ್ ಹೇಳದ್ನಲ್ಲ, ಜರಡಿ ಹಿಡಿದಂತ ಹಿಟ್ಟ ತೆಗೆದುಕೊಂಡು ಆಮೇಲೆ ಅದರಲ್ಲಿ ನಾವು ಡಾಲ್ಡ ಹಾಕಿ ಮತ್ತೆ ಸಕ್ಕರೆ ಪುಡಿ ಅದನ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡೋದು ಸರ್. ಅದಕ್ಕೆ ನಂತರ ಕೆಲವು ಪದಾರ್ಥಗಳಿಗೆ ಆಮ್ಲ ಅಂತ ಅದನ್ನ ಹಾಕಿ ನೆಕ್ಸ್ಟ್ ಅದನ್ನ ನಮ್ಮಲ್ಲಿ ಜಾಸ್ತಿ ಪ್ರಮಾಣದ ಬಿಸ್ಕೆಟ್ ಗಳನ್ನ ಮಾಡೋದಿದ್ರೆ ದೊಡ್ಡ ದೊಡ್ಡ ಇಂಡಸ್ಟ್ರಿ ಅವರಾದ್ರೆ ಮಷಿನ್ ಗಳನ್ನ ಬಳಸ್ಕೊತಿದೀವಿ. ಬಿಸ್ಕೆಟ್ ಮಾಡುವಂತಹ ಆಟೋಮೆಟಿಕ್ ಮಷಿನ್ ಇದೆ, ಅದ್ರಲ್ಲಿ ನಾವೆಲ್ಲ ಹಿಟ್ಟು ರೆಡಿ ಮಾಡಿ ಹಾಕಿದ್ರೆ ಅದು ಡ್ರಾಪಿಂಗ್ ಸಿಸ್ಟಮ್ ಅಂತ ಇದೆ, ಅದರಲ್ಲಿ ನಮ್ಗೆ ಬಿಸ್ಕೆಟ್ ಗಳು ಟ್ರೇಯಲ್ಲಿ ಆರಾಮಾಗಿ ಸಿಗ್ಬಿಡುತ್ತೆ. ಇನ್ನು ಮನೆಯಲ್ಲಿ ಹೆಣ್ಮಕ್ಳು ಮನೆಯಲ್ಲೇ ಮಾಡ್ಕೋತಿದ್ದಾರೆ ಅಂದ್ರೆ ನಾವು ನಾರ್ಮಲ್ ಆಗಿ ನಮ್ಮ ರೊಟ್ಟಿ ಆ ತರ ಮಾಡ್ತೀವಲ್ಲ ಆ ತರ ಅದನ್ನ ಹಿಟ್ಟನ್ನ ನೀಟಾಗಿ ದಪ್ಪದಾಗಿ ನಮ್ಗೆ ಎಷ್ಟು ದಪ್ಪ ಆಗಿರೋ ಬಿಸ್ಕೆಟ್ ಬೇಕೋ ಆ ತರ ಗಾತ್ರದಲ್ಲಿ ಅದನ್ನ ನೀಟಾಗಿ ಕಟ್ಟೆ ಮೇಲೆ ಲಟ್ಟಿಸ್ಕೊಂಡು ಮೌಲ್ಡ್ ಗಳು ಸಿಗುತ್ತೆ ನಮ್ಗೆ ಯಾವ ಶೇಪ್ ಬೇಕು ರೌಂಡ್ ಆ ತರದಲ್ಲೇ ಡಿಫ್ರೆಂಟ್ ಡಿಫ್ರೆಂಟ್ ಮೌಲ್ಡ್ ಗಳು ಸಿಗುತ್ತೆ. ಸೊ ಅದರಿಂದ ಒತ್ತಿ ಅದನ್ನ ನಾವು ಬಿಸ್ಕೆಟ್ ತೆಗೆದು ನಂತರ ಅದನ್ನ ಓವನ್ ಅಲ್ಲಿ ಬಿಸಿ ಮಾಡಿ ಇಷ್ಟು ನಿರ್ದಿಷ್ಟ ಸಮಯ ಅಂತ ಇರುತ್ತೆ. ಸೊ ಅಷ್ಟು ಮಾಡಿಬಿಟ್ಟು ನಾವು ಅದನ್ನ ತೆಗೆದು ಆರಿದ್ಮೇಲೆ ಅದನ್ನ ನಾವು ಪ್ಯಾಕ್ ಮಾಡಿ ಮಾರುಕಟ್ಟೆಗೆ ಕಳಿಸಬಹುದು ಅಥವಾ ನಾವು ಬಳಸ್ಕೋಬಹುದು ಮನೆಯಲ್ಲಿ. ಈಗ ಮನೆಯಲ್ಲಿ ಹಾಟ್ ಏರ್ ಓವನ್ ಬೇಕೇ ಬೇಕಂದ್ರೆ ಬಿಸ್ಕೆಟ್ ಅದು ಮಾಡ್ಲಿಕ್ಕೆ ಅಥವಾ ಕುಕ್ಕರ್ ಅಲ್ಲೂ ಮಾಡಬಹುದು ಸರ್. ಕುಕ್ಕರ್ ಅಲ್ಲೂ ಬಿಸ್ಕೆಟ್ ಗಳನ್ನ ತುಂಬಾ ಜನ ಮಾಡ್ತಿದ್ದಾರೆ, ನಾವು ಎಲ್ಲ ಮಾಡಿದೀವಿ. ಇನ್ನು ಚಿಕ್ಕ ಚಿಕ್ಕ ಓವನ್ ಇದ್ರೆ ಓವನ್ ಅಲ್ಲೂ ಮಾಡ್ಕೋಬಹುದು. ದೊಡ್ಡ ಗಾತ್ರದಾದ್ರೆ ಈ ತರ ದೊಡ್ಡ ಹಾಟ್ ಏರ್ ಡೆಕ್ ಓವನ್ ಅಂತ ಎಲ್ಲ ಇರುತ್ತೆ, ಬೇಕರಿ ಅಂತ ಸಂಬಂಧಪಟ್ಟಿದ್ದು ಆ ತರದ್ದು ಮಾಡ್ಕೋಬಹುದು. ಕುಕ್ಕರ್ ಅಲ್ಲಿ ಆದ್ರೆ ಹೇಗೆ ಅದನ್ನ ಹಾಕ್ಬೇಕು ಬೇಯಿಸ್ಬೇಕಂತಿರ್ತಾವ ಕುಕ್ಕರ್ ಅಲ್ಲಿ? ಈಗ ಸ್ಟೀಮ್ ತರ ಅದನ್ನ ಕೊಟ್ಕೊಂಡು ಕೆಳಗಡೆ ಒಂದು ಪಾತ್ರೆ ಇಟ್ಟು ಮೇಲೆ ನಮ್ದು ಬಿಸ್ಕೆಟ್ ಇಟ್ಟಿರೋ ಟ್ರೇನ ಇಟ್ಟು ಅದನ್ನ ಮುಚ್ಚಿ ಆ ತರ ಬಿಸಿ ಮಾಡ್ಕೊಂಡು ಮಾಡ್ಕೋಬಹುದು. ಸಂಬಂಧಪಟ್ಟ ತರಬೇತಿ ಬೇಕಿದ್ರೆ ನಮ್ಮ ಕೃಷಿ ವಿಶ್ವವಿದ್ಯಾಲಯಕ್ಕೆ ಅವರು ಸಂಪರ್ಕ ಮಾಡಿದ್ರೆ ನಾವು ಅವ್ರಿಗೆ ಒಂದು ದಿನದ್ದು, ಎರಡು ದಿನದ್ದು, ಮೂರು ದಿನದ್ದು, ಈಗ ಸ್ಕಿಲ್ ಡೆವಲಪ್ಮೆಂಟ್ ಮೂವತ್ತೆರಡು ದಿನದ ಟ್ರೈನಿಂಗ್ ಇದೆ, ಆ ತರ ವಿವಿಧ ವಿವಿಧ ತರಬೇತಿಗಳು ನಡೀತಿರ್ತವೆ. ಅವ್ರಿಗೆ ನಾವು ಬರೀ ಹೇಳೋದಕ್ಕಿಂತ ಮಾಡಿ ಅವ್ರ ಕೈಯಿಂದಾನೇ ಮಾಡಿಸಿ ನಾವು ಅವ್ರಿಗೆ ತರಬೇತಿ ಕೂಡ ಕೊಡ್ತೀವಿ. ಈಗ ಸಕ್ರಿ ಬದಲಾಗಿ ಕೆಲವೊಮ್ಮೆ ಈಗ ರಾಗಿ ಬಿಸ್ಕೆಟ್ ಗಳು, ಬೆಲ್ಲದ ಬಿಸ್ಕೆಟ್ ಗಳು ಸಿಗ್ತಾ ಇರ್ತವೆ, ಬೆಲ್ಲದಿಂದ ಮಾಡಬಹುದು ಅಂತೀರ ಹೇಗೆ? ಹೌದು ಸರ್, ನಾವು ನಮ್ಗೆಲ್ಲ ಗೊತ್ತಿದೆ ಮೈದಾ ಮತ್ತು ಈ ಸಕ್ಕರೆ ಉಪ್ಪು ಈ ಎಲ್ಲ ವೈಟ್ ಪಾಯ್ಸನ್ಸ್ ಅಂತ ಹೇಳ್ತೀವಿ. ನಾವು ಇದನ್ನ ಆದಷ್ಟು ನಾವು ಈ ಬೇಕರಿ ಪದಾರ್ಥಗಳನ್ನ ಸಿರಿಧಾನ್ಯಗಳಲ್ಲಿ ಮಾಡ್ತಿರೋದ್ರೆ ಅದೇ ಉದ್ದೇಶ, ಮೈದಾನ ಆದಷ್ಟು ತೆಗೆದು ನಮ್ಮ ಸಿರಿಧಾನ್ಯಗಳು ಅಥವಾ ಈ ತರ ನವಣೆ ಹಿಟ್ಟು, ರಾಗಿ ಹಿಟ್ಟನ್ನ ಬಳಸಿ ನಾವು ಪದಾರ್ಥಗಳನ್ನ ತಯಾರಿಸಬಹುದು. ಅದರಲ್ಲಿ ನಾವು ಸಕ್ಕರೆ ಬದಲು ಬೆಲ್ಲದ ಪುಡಿಯನ್ನ ಹಾಕಿ ಅಥವಾ ಬೆಲ್ಲನ ಕರಗಿಸಿ ಆ ನೀರನ್ನೇ ಹಾಕಿ ಕೂಡ ನಾವು ಇಲ್ಲಿ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಇವಾಗ ಬೆಲ್ಲದ ಬ್ರೆಡ್ ಸಿಗ್ತಿದೆ ನವಣೆದು, ಅದು ಮತ್ತು ಬೆಲ್ಲದ ಕುಕ್ಕೀಸ್ ಅಲ್ಲೂ ಕೂಡ ನಾವು ಮಾಡ್ತಾ ಇದೀವಿ. ಆ ತರನು ಸೌಲಭ್ಯ ಇದೆ, ಬರೀ ಸಕ್ಕರೆ ಒಂದೇ ಅಂತಲ್ಲ ಬೆಲ್ಲನ್ನು ಯೂಸ್ ಮಾಡ್ಕೋಬಹುದು. ಆದಷ್ಟು ಮೈದಾನ ಸಂಪೂರ್ಣವಾಗಿ ತೆಗಿಯಕಾಗಲ್ಲ, ಯಾಕಂದ್ರೆ ನಮ್ಗೆ ಬ್ರೆಡ್ ಅಂದ್ರೆ ನಮ್ಗೆ ತಲೆಯಲ್ಲಿ ಬರೋದು ಬಿಳಿ ಕಲರ್ ಇರ್ಬೇಕು, ಸ್ವಲ್ಪ ಮೆತ್ತಗಿರ್ಬೇಕು ಅಂತ. ಹಾಗಾಗಿ ಸಂಪೂರ್ಣವಾಗಿ ತೆಗಿಯಕಾಗಿಲ್ಲ ಅಂದ್ರೂ ಅಟ್ಲೀಸ್ಟ್ ನಾವು ಅರ್ಧನಾದ್ರೂ ತೆಗೆದು ನಮ್ಮ ಸಿರಿಧಾನ್ಯಗಳದ್ದು ಹಿಟ್ಟನ್ನ ಹಾಕಿ ನಾವು ಆ ತರ ಬ್ರೆಡ್ ಮಾಡಿ ನಾವು ಜನರಿಗೆ ಆಹಾರದಿಂದ ಆರೋಗ್ಯವನ್ನ ವೃದ್ಧಿ ಮಾಡುವಂತ ಪ್ರಯತ್ನ ಮಾಡ್ತಾ ಇದೀವಿ. ಈಗ ರಾಗಿಯಿಂದ ತಾವು ಬಿಸ್ಕೆಟ್ ಅನ್ನ ಮಾಡ್ತಕ್ಕಂತ ತಂತ್ರಜ್ಞಾನದ ಬಗ್ಗೆ ಹೇಳಿದ್ರಿ. ಬಿಸ್ಕೆಟ್ ಅಲ್ಲಿ ಅದರಲ್ಲಿ ಬೇರೆ ಬೇರೆ ಏನಾದ್ರೂ ನಮಗೆ ರುಚಿಗೆ ತಕ್ಕಾಗೆ ಬೇರೆ ಬೇರೆ ಪುಡಿಗಳನ್ನ, ಏಲಕ್ಕಿ ಪುಡಿಗಳನ್ನ ಬೇರೆ ಬೇರೆ ವಿಧವಾಗಿ ಏನಾದ್ರೂ ಬದಲಾವಣೆ ಮಾಡ್ಕೋಬಹುದಾ ಹೇಗೆ? ಅದೇ ಅವಾಗ್ಲೇ ಹೇಳಿದ್ವಿ ಸರ್, ನಾನು ಈ ಶುಗರ್ ಇದ್ದವ್ರಿಗೆ ಸಕ್ಕರೆ ನಡೆಯಲ್ಲ ಅಂದಾಗ ಅವ್ರಿಗೆ ಉಪ್ಪಿನ ಬಿಸ್ಕೆಟ್ ಇರುತ್ತೆ, ಅದರಲ್ಲೇ ಬೆಣ್ಣೆ ಬಿಸ್ಕೆಟ್ ಆ ತರದ್ ಮಾಡ್ಕೋಬಹುದು. ಮತ್ತೆ ಮಸಾಲೆ ಫ್ಲೇವರ್ನು ಮಾಡ್ತಾ ಇದೀವಿ, ಮತ್ತೆ ಸಕ್ಕರೆದನ್ನು ಇರುತ್ತೆ. ಅದರಲ್ಲಿ ನಾವು ಫ್ಲೇವರಿಗೆ ಅಂತ ನಾವು ಏಲಕ್ಕಿ ಪುಡಿ ಆ ತರದನ್ನೆಲ್ಲ ಹಾಕೊಂಡು ಮಾಡ್ಕೋಬಹುದು. ಈಗ ಅದು ಸ್ಟೀಮ್ ಅಲ್ಲಿ ಕುಕ್ಕರ್ ಅಲ್ಲಿ ಆದ್ರೆ ಎಷ್ಟು ಗಂಟೆ ಅದನ್ನ ಬೇಯಿಸ್ಬೇಕಂತಿರ್ತಾವ ಬಿಸ್ಕೆಟ್ ಅನ್ನ? ಸರ್, ಅದು ನಮ್ಮ ಬಿಸ್ಕೆಟಿನ ಥಿಕ್ನೆಸ್ ಇರುತ್ತಲ್ಲ ಅದ್ರದ್ದು ಮೇಲೆ ಡಿಪೆಂಡ್ ಸರ್. ಅದನ್ನ ಒಂದ್ 10 ನಿಮಿಷ ಆ ತರ ಬೇಯಿಸಿ ನೋಡಿ, ಒಳಗಡೆ ಇನ್ನೂ ಮೆತ್ತಿಗಿದ್ರೆ ಮತ್ತೆ ನೆಕ್ಸ್ಟ್ ಆ ತರ ಮಾಡ್ಕೋಬಹುದು. ಅದು ಒಂದ್ಸಲ ನಾವು ಮಾಡಿ ನೋಡಿದಾಗ ನಮ್ಗೆ ಅದ್ ಗೊತ್ತಾಗುತ್ತೆ. ಬಟ್ ಕುಕ್ಕರ್ ಗಿಂತ ಈ ಚಿಕ್ಕ ಚಿಕ್ಕ ಓವನ್ ಇರುತ್ತಲ್ಲ ಅದ್ರಲ್ಲಿ ಮಾಡಿದ್ರೆ ಇನ್ನೂ ತುಂಬಾ ಒಳ್ಳೇದು. ಈಗ ಬಿಸ್ಕೆಟ್ ದಾತು ತಾವು ಇನ್ನ ರಾಗಿಯಿಂದ ಬ್ರೆಡ್ ಅನ್ನ ತಯಾರು ಮಾಡೋದು ಅಥವಾ ಕೇಕ್ ಬಗ್ಗೆ ಹೇಳಿದ್ರಿ, ರಾಗಿಯಿಂದ ಕೇಕ್ ಅನ್ನ ಹೇಗ್ ಮಾಡಬಹುದು? ಕೇಕಿಗೆ ನಾವು ಯೂಶಲಿ ನಾವು ಇಲ್ಲಿ ಮಾಡೋದು ಮೊಟ್ಟೆ ಹಾಕಿ ಮಾಡ್ತೀವಿ, ಮೊಟ್ಟೆ ಹಾಕ್ದೂ ಮಾಡಬಹುದು. ನಾವು ಯೂಶಲಿ ಇಲ್ಲಿ ಮಾಡೋದು ಮೊಟ್ಟೆ ಹಾಕಿ ಮಾಡ್ತೀವಿ, ಇವಾಗ ಎಲ್ಲರೂ ಮೊಟ್ಟೆನ ಅಕ್ಸೆಪ್ಟ್ ಮಾಡ್ಕೋತಿದ್ದಾರೆ. ಹಾಗಾಗಿ